ಮಳೆಯಾಗುವಂತಹ ಸಾಧ್ಯತೆಗಳು 85% to 90% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗುವುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕೂಡ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಮಣ್ಣಿನ ಮಗ ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ವಕ್ಕುಂಡಿ ಗ್ರಾಮದ ರೈತರಾದ ಮಲ್ಲಪ್ಪ ಕರಬಸಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸಿದ್ರಾಯ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತು ನಾವು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ವಕ್ಕುಂಡಿ ಗ್ರಾಮದ ಸಮಗ್ರ ಕೃಷಿಯನ್ನು ಮಾಡ್ತಾ ಇರುವಂತಹ ಮಲ್ಲಪ್ಪ ಕರಬಸಪ್ಪನವರ್ ತೋಟದಲ್ಲಿದ್ದೀವಿ. ಇವರ ತೋಟ ತುಂಬಾ ಸುಂದರವಾಗಿದೆ. ಇವರು ಸಮಗ್ರ ಕೃಷಿ ಪದ್ದತಿಯ ಜೊತೆಗೆ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಾರ. ಇವರು ಕಬ್ಬು, ದ್ರಾಕ್ಷಿ, ಮೆಕ್ಕೆಜೋಳ, ಶೇಂಗಾ, ತೊಗರಿ, ಉದ್ದು ಹೀಗೆ ಅನೇಕ ಧಾನ್ಯಗಳನ್ನು ಅವರು ಬೆಳೀತಾ ಇದ್ದಾರೆ. ಇವರನ್ನು ಮಾತಾಡಿಸಿ ಅವರ ಅನುಭವವನ್ನು ನಾವು ಹಂಚಿಕೊಳ್ಳೋಣಂತ. ಮಲ್ಲಪ್ಪ ಕರಬಸಪ್ಪನವರೇ, ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಮೂಲತಃ ತಮ್ಮದೇ ಅವರು? ಮೂಲತಃ ನಮ್ಮೂರು ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮ ರೀ. ಅಂದ್ರೆ ನಮ್ದೆಲ್ಲ ಅವಿಭೂತ ಕುಟುಂಬ ರೀ. ಕಂಕನವಾಡಿ ಒಳಗೆ 80 acres ಜಮೀನು ಐತಿ ಟೋಟಲ್ ರೀ. ಅಲ್ಲಿ ಎಲ್ಲ ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಎಲ್ಲ ಕೂಡಿದಾರ್ರಿ. ನಾವು ಇಲ್ಲಿ ಮುಳುಗಡೆ ಸಲುವಾಗಿ ಈಗ ಆಲ್ಮಟ್ಟಿ ಹಿಂದಿನಿಂದ 524 ಮುಳುಗಡೆ ಆಗುವುದರಿಂದ ಇಲ್ಲಿ 20 acres ಜಮೀನು ತಗೊಂಡಿದ್ರಿ. ಇದು 2008 ಜಮೀನ ಖರೀದಿ ಮಾಡಿದ್ರಿ. ಆಗ ಮೊದಲೊಂದು 16 acres ತಗೊಂಡ್ರೆ ಆಮೇಲೆ ಒಂದು 4 acres ತಗೊಂಡ ಇಲ್ಲಿ ಬೇಸಾಯ ಮಾಡ್ಕೋತಿದ್ದೀವ್ರಿ. ಟೋಟಲ್ ನಿಮ್ದು 8 acres ಹೊಲ ಐತ್ರಿ? ಇಲ್ಲಿ ಇಲ್ಲಿ 20 acres ಜಮೀನು ಐತ್ರಿ. ಟೋಟಲ್ 20 acres ಜಮೀನು ಐತ್ರಿ. 20 acres. ನೀವು ಕುಟುಂಬದಾಗ ಯಾರ್ಯಾರು ಇದ್ದೀರಿ? ನಾವು ಕುಟುಂಬದಾಗ ಈ ಸದ್ಯ ಇಲ್ಲಿ ಇರೋದು ಇಬ್ಬರು, ನಮ್ಮ ಗಂಡ ಅಂತ ಅಷ್ಟೇ ಇರ್ತೀರಿ. ಮಕ್ಕಳದೆಲ್ಲ ಸ್ಕೂಲಿಗೆ ಹೋಗ್ರಿ. ನಮ್ದು ಜಾಯಿಂಟ್ ಫ್ಯಾಮಿಲಿ ರೀ. ನಿಮ್ ಶಿಕ್ಷಣ ಏನಾಗಿತ್ತು ಸರ್? ನಮ್ದು BA ಪದವೀಧರ. ಪದವೀಧರರಾಗಿ ಕೃಷಿ ಕ್ಷೇತ್ರಕ್ಕೆ ಬಂದ್ರೆ ಅಂದ್ರೆ ಒಂದು ಹೆಮ್ಮೆ ಪಡುವಂತ ವಿಷಯ. ನೀವು ಪದವಿ ಪಡೆದ ಮುಂದೆ ಯಾವ್ದಾದ್ರು ನೌಕರಿಯನ್ನು ಉದ್ಯೋಗ ಮಾಡಬಹುದಿತ್ತಲ್ರಿ? ಅಂದ್ರೆ ನಾವು ಮೊದಲ ಆಲ್ಮಟ್ಟಿ ನವೋದಯಕ್ಕೆ ಸೆಲೆಕ್ಷನ್ ಆಗಿದ್ದ 6th grade ಅಂದ್ರೆ ಅಲ್ಲಿ ಮುಗಿಸ್ಕೊಂಡು ನಾವು ಜಮಖಂಡಿಯಾಗ ಡಿಗ್ರಿ ಮಾಡತ್ತಿದ್ರಿ. ಡಿಗ್ರಿ ಮಾಡಿಕೊಂಡು ಏನಾರ ನೌಕರಿ ಮಾಡ್ಬೇಕಂದ್ರೆ ಸ್ವಲ್ಪ ಕಂಕನೋಡೋಗ ಜಮೀನು ಭಾಳ ಐತ್ರಿ. ಈಗಿನ ದಿನಗಳ ಸ್ವಲ್ಪ ಆಳಿಂದ ಸಮಸ್ಯೆ ಐತ್ರಿ. ಹಿಂಗಾಗಿ ಮಾಡೋರು ಇಲ್ಲದಕ್ಕಂದ್ರೆ ಮನೆಯವರು ಸ್ವಲ್ಪ ಮೇಲ್ವಿಚಾರ ಮಾಡ್ಕೋತ ಮಾಡ್ಕೋತಿದ್ರೆ ಆಳುಗಳದು ಸ್ವಲ್ಪ ಇದಾಕೈತ್ರಿ. ಇರ್ಲಿಕ್ಕಂದ್ರೆ ಭಾಳ ಸಮಸ್ಯೆ ಆಗಾಕೈತಿತ್ರಿ. ನಮ್ಮ ಕುಟುಂಬ ಎಲ್ಲ ಕೃಷಿ ಅವಲಂಬನೆ ಕುಟುಂಬ ರೀ. ಯಾರು ಜಾಬ್ ಅದು ಮಾಡ್ತಿದ್ದಲ್ರಿ. ಹಿಂಗಾಗಿ ಜಮೀನು ಭಾಳ ಇದ್ರಿಂದ ಕಂಟ್ರೋಲ್ ಆಗೋ ಸಲುವಾಗಿ ನಾವ ಮತ್ತೆ ಇದಕ್ಕೆ ಇಳಿಬೇಕಾದ್ರಿ. ಹಿಂಗಾಗಿ ಅನಿವಾರ್ಯವಾಗಿ ಮಾಡ್ಕೊತ ಹೋಗ್ಬೇಕಾಯ್ತ್ರಿ. ಅಂದ್ರೆ ಕೃಷಿ ನಿಮ್ಗೆ ಸಂತೋಷವನ್ನು ತಂದ್ಕೊಟ್ಟೆ ಅಂತ ಹೇಳ್ತೀರಿ ನೀವು? 100% ರೀ, ಸಂತೋಷ ತಂದಿದ್ರಿ. ಏನು ಇದಿಲ್ಲ, ನಾವು ಪ್ರಾರಂಭದಾಗ ಸ್ವಲ್ಪ ಕಷ್ಟ ಅನಿಸ್ತೈತ್ರಿ. ಮುಂದಲ್ಲಿ ಎಲ್ಲ ನಮ್ಮ ತಂದೆ ತಾಯಿಗಳು ನಮ್ಮ ಚಿಕ್ಕಪ್ಪರು ಎಲ್ಲರೂ ಅವರ ಮಾರ್ಗದರ್ಶನದಾಗ ನಾವು ಮಾಡ್ಕೋತ ಅಲ್ಲಿ ಮೊದಲು ಕಂಕನೋಡಿಯಾಗ ಇರ್ತೀನಿ. ಇಲ್ಲಿ ಜಮೀನು ತಗೊಳ್ಳೋಣ, ಅಲ್ಲೆಲ್ಲ ಕಂಕನೋಡಕ್ಕೆ ಕಬ್ಬ ಐತ್ರಿ. ಕಬ್ಬ ಎಲ್ಲ ಇದನ್ನ ಮಾಡ್ಕೋತಿದ್ವಿ. ಇಲ್ಲಿ ಬಂದ್ಮ್ಯಾಗ ಜಮೀನು ತಗೊಂಡಾಗ ಇಲ್ಲೆಲ್ಲ ಸ್ವಲ್ಪ ಇದು ಮರಡಿನೆಲ್ಲ ದ್ರಾಕ್ಷಿ ಹೋಗಿತ್ರಿ. ಹಿಂಗಾಗಿ ಮೊದಲು ಲಿಂಬು ಇತ್ತು ನಾವು ತಗೊಂಡಾಗ ಜಮೀನು. ಇಲ್ಲಿ 1-3 acres ಲಿಂಬು ಇತ್ರಿ. ಎಂತ ಲಿಂಬು ಚಲೋ ಐತ್ರಿ, ಅದು ಮಾಡ್ಕೋತ ಇದು ಮಾಡ್ತಿದ್ವಿ. ಮುಂದೆ ಲಿಂಬು ಪ್ಲಾಟ್ ಇದಾಗ ತೆಗೆದು ಎಲ್ಲ 8 acres ದ್ರಾಕ್ಷಿ ಮಾಡಿದ್ರಿ. ಈ ಕಡೆ ಒಂದು 10 acres ಕಬ್ಬು ಐತ್ರಿ. ಮೊದಲ ಲಿಂಬೆ ಬೆಳಿತೀನಿ ಅಂತ ಹೇಳಿದ್ರಿ. ಲಿಂಬೆ ಬೆಳೆಯಲ್ಲಿ ಯಾವ ತರ ನೀವು ಇಳುವರಿ ಅಂತ ಕೂತಿದ್ರಿ? ಲಿಂಬೆ ಒಳಗೂ ಅದು ಇಳುವರಿ ಚೆನ್ನಾಗಿರ್ತೈತ್ರಿ. ಆದ್ರ ಲಿಂಬೆ ಒಳಗೆ ಏನಾಗಿತ್ತು ಇತ್ತೀಚಿನ ಒಳಗೆ ಅಂದ್ರೆ ಮೊದಲು ನಾವು ಹಚ್ಚಿದ್ದಿಲ್ಲ ತಗೊಂಡು ಜಮೀನ್ ರೀ. ಅಂದ್ರೆ ಜಮೀನ್ ತಗೊಳಕಿಂತ ಮುಂಚೆನೆ ಅಲ್ಲ ಮುಂಚೆನೆ ಲಿಂಬೆ ಇತ್ರಿ. ಲಿಂಬೆ ಒಳಗೆ ನಾವೆಲ್ಲ ವಾರದಾಗ 2-3 times ಇದನ್ ಮಾಡ್ತಿದ್ರಿ. ಲಿಂಬೆ ಹಣ್ಣು ತಕೊಂಡ್ರಿ, ಜಮಖಂಡಿಗೆ 2 times ಕಳಿಸ್ತಿದ್ರಿ, ಬಿಜಾಪುರ ಕಳಿಸ್ತಿದ್ವು. ಲಿಂಬೆದು ಇಳುವರಿ ಚೆನ್ನಾಗಿದ್ರಿ. ಆದ್ರ ಸ್ವಲ್ಪ ಲೇಬರ್ ಸಮಸ್ಯೆ ಆಗೈತ್ರಿ ಲಿಂಬೆ ಒಳಗೆ. ಮತ್ತ ಒಂದು 2012-13 ಸ್ವಲ್ಪ ನೀರಿನ ಸಮಸ್ಯೆ ಆತ್ರಿ. ಆಗ ನೀರಾವರಿ ಯೋಜನೆ ಆಗಿದ್ದಿಲ್ರಿ. ಮೊದಲ ಕೆರೆ ತುಂಬ ಯೋಜನೆ ಮಾಡಿದ್ರಿ. ಕೆರೆ ತುಂಬ ಯೋಜನೆ ಮಾಡಿದ ಸ್ವಲ್ಪ ಪ್ರಮಾಣದಾಗ ಇದತ್ತು. ಆಮ್ಯಾಗ ಕೆನಲ್ ಮಾಡಿದ್ರಲ್ಲ ಈ ಏರಿಯಾದಾಗ್ರಿ, ಇಲ್ಲ ನೀರಿನ ಅನುಕೂಲ ಅಂತ್ರಿ. ನೀರಿನ ಅನುಕೂಲ ಆಗ ಮೊದಲ ನೀರ್ ಕಡಿಮೆ ದಿವಸಗೆ ಸ್ವಲ್ಪ ದ್ರಾಕ್ಷಿ ಮಾಡ್ತಿದ್ವು, ಮುಂದ್ ಬರ್ಬರ್ತ ನೀರ್ ಹೆಚ್ಚಾಗ ಕಬ್ಬು ಮೆಕ್ಕೆಜೋಳ ಸೂರ್ಯಕಾಯಿ ಅಂತೀರಿ, ಮತ್ತ ಸ್ವಲ್ಪ ಒಂದೊಂದ್ಸಲ ಬೆಳೆ ಬದಲಾವಣೆ ಮಾಡೋ ಸಲುವಾಗಿ ತೊಗರಿ ಉದ್ದ ಹಿಂಗೆಲ್ಲ ತರ ಬೆಳೆ ಬೆಳಿತೀವಿ. ಅಂದ್ರೆ ನೀವು ಟೋಟಲ್ ಸಮಗ್ರ ಕೃಷಿಯನ್ನು ಮಾಡ್ತೀರಿ ಅಂತ ಹೇಳತ್ತೀರಿ ನೀವು? ಹಾ, ಸಮಗ್ರ ಕೃಷಿ ರೀ, ಎಲ್ಲಾ ಬೆಳೆ ಬೆಳಿತೀವಿ. ಈಗ ದ್ರಾಕ್ಷಿ ಎಷ್ಟೆಕರೆ ಮಾಡಿರಿ ನೀವು? ದ್ರಾಕ್ಷಿ ಒಂದ್ 7-8 ಎಕರೆ. ಯಾವ ತಳಿಯನ್ನ ಬೆಳೆದ್ರಿ? ದ್ರಾಕ್ಷಿಯಲ್ಲಿ ಮೊದಲು ಒಂದ್ 5 ಎಕರೆ ಥಾಮ್ಸಮ್ ಐತ್ರಿ, ಬೀಜ ರಹಿತ ಜನತಾರಲ್ ಸೀಡ್ಲೆಸ್ ಥಾಮ್ಸಮ್ ಐತ್ರಿ. ಮುಂದ 3 ಎಕರೆ ಮಾಣಿಕ ಚಮಣ ಐತ್ರಿ, ಅದನ್ನ ಮಾರ್ಕೆಟ್ ಮಾಡ್ತಿದ್ರಿ. ಅಂದ್ರ ಒಣದ್ರಾಕ್ಷಿ ಇದನ್ನಷ್ಟ ಮಾಡ್ತಿದ್ರಿ ಮೊಣಕ ಥಾಮ್ಸಮ್ ರೀ. ಅದ ಈಗ ಮಾರ್ಕೆಟ್ ಈ ಸಲ ಮೊಣಕ ರೇಟು ಚಲೋ ಐತಿ ಸರ್. ಮೊದಲದು ಸ್ವಲ್ಪ ಮೊಣಕಿಂದ ರೇಟ್ ಕಡಿಮೆ ಇರ್ತೈತ್ರಿ, ಈ ಸಲ ಚೆನ್ನಾಗೈತ್ರಿ. ಈಗ 2 ತಳಿ ಥಾಮ್ಸನ್ ಮತ್ತು ಇನ್ನೊಂದು ಮಾಣಿಕ ಚಮನ್ ಅಂತ ಬೆಳೆದಿನ ಅಂತ ಹೇಳಿದ್ರಿ, ಎರಡರಲ್ಲಿ ವ್ಯತ್ಯಾಸ ಏನಂದ್ರು ಅನಿಸ್ತೈತಿ ನಿಮಗ? ಅಂದ್ರ ಥಾಮ್ಸಮ್ ರೀ ಸ್ವಲ್ಪ ಮಾಣಿಕ ಚಮನ್ ಕಂಪೇರ್ ಮಾಡಿದ್ರಿ ಸ್ವಲ್ಪ ರೋಗ ಇದು ಒಂದಿಟ ಕಡಿಮೆ ರೀ. ಅಂದ್ರ ಸ್ವಲ್ಪ ಅದು ಸೂಕ್ಷ್ಮ ಆಕೈತ್ರಿ ಮಾಣಿಕ ಚಮನ್, ಮತ್ತೆ ಇದು ಇಳುವರಿ ಚಲೋ ಬರ್ತದೆ, ಎರಡು ಇಳುವರಿ ಬರ್ತಾವ್ರಿ. ಅಂದ್ರ ಎರಡು ಕಂಪೇರ್ ಮಾಡಿದ್ರೆ ಸ್ವಲ್ಪ ಥಾಮ್ಸಮ್ ಪರವಾಗಿಲ್ಲ, ಎರಡು ನಡೀತೈತ್ರಿ ನಾವು ಮೊಣಕ ಮಾರ್ಕೆಟ್ ಎರಡು ನಡೀತೈತ್ರಿ. ಅದ ಮಾಣಿಕ ಚಮಣ ಏನಾದ್ರಿ ಮಾರ್ಕೆಟ್ ಮಾಡ್ಬೇಕ್ರಿ, ಮೊಣಕ್ ಮಾಡಕಾದ್ರೆ ಸ್ವಲ್ಪ ಮಾರ್ಕೆಟ್ ನಾವು ಇದಕ್ಕೆ ಹೋದ್ವಿ ಅಂದ್ರೆ ಅಟ್ ಮೊಣಕ್ ಕ್ವಾಲಿಟಿ ಆಗಂಗಿಲ್ರಿ ಮಾರ್ಕೆಟ್ ಇದಕ್ಕೆ ಹೋದ್ವಿ ಅಂದ್ರೆ ಮೊಣಕ ಮಾಡಿದ್ವಿ ಅಂದ್ರೆ ಮೊಣಕ್ ಕ್ವಾಲಿಟಿ ಆಗತ್ರಿ. ಈಗ ದ್ರಾಕ್ಷಿ ಅಲ್ರಿ ನೀವು, ಸಸಿಯಿಂದ ಸಸಿಗೆ ಸಾಲಿನಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಇಡ್ತೀರಿ ನೀವು ಆಗಿಂದಾಗಿ? ಇದು ಮೊದಲು ಇದು ಥಾಮ್ಸ ಮಾಡಿದ್ದೇನತ್ರಿ ಸಾಲಿನ ಸಾಲ 10 ಫುಟ್ ಐತ್ರಿ, ಆಗಿಂದಾಗಿ 5 ಫುಟ್ ಐತ್ರಿ. ಅದ್ ಮಾಣಿಕ ಚಮಣಿ ಅಂತ ಆಮ್ಯಾಗ್ರಿ ಸಾಲಿನ ಸಾಲ 10 ಫುಟ್ ಐತ್ರಿ, ಆಗಿಂದಾಗಿ 4 ಫುಟ್ ಮಾಡಿದ್ರಿ. ಈಗ ಅದ್ರೊಳಗೆ ರೋಗ ರುಜಿನಗಳು ಬರ್ತಾವ ಅಂತೀರಿ, ಯಾವ ತರ ಅದನ್ನ ನಿರ್ವಹಣೆ ಮಾಡ್ತೀರಿ ನೀವು? ರೋಗ ರುಜಿನ ಅವಕ್ಕೆಲ್ಲ ಔಷಧಿ ಸಿಂಪರಣೆ ಮಾಡ್ತೀವ್ರಿ, ಮೂಲತಃ ದ್ರಾಕ್ಷಿ ಹವಾಮಾನ ಆಧಾರಿತ ಬೆಳೆ ರೀ. ದ್ರಾಕ್ಷಿಯಲ್ಲಿ ಏನು ರಾಸಾಯನಿಕ ಬಳಸ್ತೀರಿ ಏನು ಸಾವಯವ ಬಳಸ್ತೀರಿ ನೀವು? ನಾವು ಜಮೀನಕ್ಕೆ ಸ್ವಲ್ಪ ಹೆಚ್ಚಾಗಿ ಸಾವಯವ ಬಳಸ್ತೀರಿ, ಮತ್ತ ಮೇಗಲ್ಗಡೆ ಏನ್ ಮಾಡ್ತೀರಿ ಸಿಂಪರಣೆ ಮಾಡಕ್ರಿ ಎರಡೂ ಬಳಸ್ತೀರಿ, ಸಾವಯವ ಮಾಡ್ತೀರಿ ಕೆಮಿಕಲ್ ಅದರ ಇದು ಮಾಡ್ತೀರಿ. ಅಂದ್ರೆ ನೀವು ದ್ರಾಕ್ಷಿಯಲ್ಲಿ ಕೀಟನಾಶಕ ಕ್ರಿಮಿನಾಶಕಗಳನ್ನು ಹೇಳ್ತಿರಲ್ರಿ, ಅವು ರಾಸಾಯನಿಕ ಬಿಟ್ಟು ಸಾವಯವ ಪದ್ಧತಿಯಲ್ಲಿ ಮಾಡಬಹುದಲ್ರಿ? ಸಾವಯವ ಪದ್ಧತಿಯಲ್ಲಿ ಮಾಡಬಹುದ್ರಿ, ಆದ್ರೆ ಅದು ಸ್ವಲ್ಪ ಏರಿಯಾ ಕಡಿಮೆ ಇತ್ತರ ಕಂಟ್ರೋಲ್ ಆಕೈತ್ರಿ, ಮತ್ತೆ ಏರಿಯಾ ಜಾಸ್ತಿ ಆತಂದ್ರ ಸಾವಯವದಿಂದ ಕಂಟ್ರೋಲ್. ಈಗ ರಾಸಾಯನಿಕ ಏನಾರಲ್ರಿ ಕೆಮಿಕಲ್ ಅದ್ರೊಳಗೂ ಆರ್ಗ್ಯಾನಿಕ್ ಇವು ಬಂದವ್ರಿ ಸ್ಪ್ರೇಗಳು, ನಾವು ಸಾಧ್ಯವಾದ ಆರ್ಗ್ಯಾನಿಕ್ ಬಳಸ್ತೀರಿ, ಏನೋ ಕಂಟ್ರೋಲ್ ಆಗ್ಲಿಕ್ಕಂದ್ರ ರಾಸಾಯನಿಕ ಇದು ಮಾಡ್ತಾರೆ. ಅಂದ್ರೆ ನೀವೇನು ಸಾವಯವ ಬಳಸ್ತೀರಿ ಮೊದಲ, ಅದು ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ರಾಸಾಯನಿಕಗಳನ್ನು ಬಳಸ್ತೀರಿ ಅಂತ ಹೇಳ್ತಾರೆ. ಸಾವಯವ ಮಾಡ್ಬೇಕಾದ್ರೆ ದ್ರಾಕ್ಷಿ ಬೆಳೆಯಾಗ ಸ್ವಲ್ಪ ತೊಂದರೆ ಆಕೈತ್ರಿ, ಮಾಡ್ತಾರ ಒಬ್ಬೊಬ್ರು ಮಾಡೋರು ಮಾಡ್ತಾರ್ರಿ, ಊರ ಎಲ್ಲಾ ರೋಗನು ನಿರ್ವಹಣೆ ಮಾಡ್ತಾರೋ ಅಂದ್ರೆ ಏರಿಯಾ ಕಡಿಮೆ ಇರ್ತೈತ್ರಿ, 1 ಎಕರೆ 2 ಎಕರೆ ಅವ್ರಿಗೆ ನಡೀತೈತ್ರಿ, ಮತ್ತಿದು ಸ್ವಲ್ಪ ಏರಿಯಾ ಜಾಸ್ತಿ ಆಗೋದ್ರಿಂದ ನಮ್ಗೆ ಏನಾಗೈತ್ರಿ ಸಾವಯವ ಮಾಡಕ್ ಹೋದ್ವಿ ಅಂದ್ರೆ ನಮಗೆ ರೋಗ ಜಲ್ದಿ ಕಂಟ್ರೋಲ್ ಆಗಂಗಿಲ್ಲ, ಮತ್ತ ಅವೆಲ್ಲ ಔಷಧ ಅದು ಇದು ನಾವು ಮಾಡ್ಕೋಬೇಕಾಗಿದ್ರಿ. ಇವು ರಾಸಾಯನಿಕ ಆದ್ರೆ ಸ್ವಲ್ಪ ರೆಡಿಮೇಡ್ ಸಿಗ್ತಾವ್ ಮಾರ್ಕೆಟ್ನಾಗ ಜಲ್ದಿ ಸಿಗ್ತಾವ್ರಿ, ಮತ್ತ ಅದಕ್ಕೆ ದ್ರಾಕ್ಷಿಗೆ ಏನೈತ್ರಿ ಯಾವ್ದ ನಾವು ರೋಗ ಕಂಟ್ರೋಲ್ ಮಾಡ್ಬೇಕಾದ್ರ ಮುಂಜಾಗ್ರತೆ ಸ್ಪ್ರೇ ಕೊಡ್ಬೇಕ್ರಿ, ಅದಕ್ಕೆ ಪ್ರಿವೆಂಟಿವ್ ಪ್ರಿಕಾಷನರಿ ಕೊಡ್ತಾರ್ರಿ, ಪ್ರಿವೆಂಟಿವ್ ಮತ್ತ ಕ್ಯೂರೇಟಿವ್ ಎರಡ್ ತರ ಔಷಧ ಸ್ಪ್ರೇ ಮಾಡ್ತೀರಿ. ಅಂದ್ರೆ 70% ಪ್ರಿವೆಂಟಿವ್ ಔಷಧ ಸ್ಪ್ರೇ ಮಾಡ್ಬೇಕು ದ್ರಾಕ್ಷಿಗೆ, ಅಂದ್ರೆ ರೋಗ ಬರೋಕ್ಕಿಂತ ಮುಂಚೆ ರೀ. ರೋಗ ಬಂದ್ಮ್ಯಾಗ ನಾವು ಬೇಕಾದ ಸ್ಪ್ರೇ ಮಾಡ್ರು ಒಂದ್ 20% ರೀ ಡ್ಯಾಮೇಜ್ ಆಕೈತ್ರಿ. ಹಿಂಗಾಗಿ ದ್ರಾಕ್ಷಿ ಒಳಗ ಮುನ್ನೆಚ್ಚರಿಕೆ ಹೊಡೆದ್ರಿಂದ ರೀ ಅದಕ್ಕ ಸ್ವಲ್ಪ ರಾಸಾಯನಿಕ ಹೆಚ್ಚಿದಿರ್ತಾವ್ರಿ. ನಾವು ಜಮೀನಕ್ಕೆ ಸಾಧ್ಯ ಆದಷ್ಟು ಇದನ್ನ ಬಳಸ್ತೀವ್ರಿ, ಸಾವಯವ ಮಾಡ್ತೀವಿ ಜಮೀನಕ್ಕೆ. ಅಂದ್ರೆ ದ್ರಾಕ್ಷಿಯಲ್ಲಿ ಸ್ವಲ್ಪ ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ರೋಗ ರುಜಿನಗಳು ಬರ್ತಾವ ಅಂತ ಹೇಳ್ತಾರಲ್ಲ? ಹಾ, ಮೇನ್ ಅಲ್ಲಿ ದ್ರಾಕ್ಷಿ ಹವಾಮಾನ ಆಧಾರಿತ ಬೆಳೆ ಇರೋದು. ಹವಾಮಾನ ಆಧಾರಿತ ನಾವು ಪ್ರತಿಯೊಂದು ನೆಟ್ನಾಗ ನೋಡ್ತೀವಿ ಈಗೆಲ್ಲ ಮಳೆ ಬರೋದು ವಾತಾವರಣ ಹೆಂಗೈತಿ ನೋಡ್ಕೊಂಡೆಲ್ಲ ಸ್ವಲ್ಪ ಪ್ರಿಕಾಷನ್. ಫಸಲ ತಂದು ಮಷಿನ್ ಕುಣಿಸ್ಯಾನ ಸರ್ ಒಂದು ಪ್ಲಾಟ್ನಾಗ, ಫಸಲ ಅದೇನು ಮುನ್ನೆಚ್ಚರಿಕೆ ಎಲ್ಲ ನಮಗೆ ಮಳೆ ಬರೋದು ಟೈಮಿಂಗ್ ಎಲ್ಲ ಹೇಳ್ತೈತ್ರಿ, ಮತ್ತ ನಾವು ಜಮೀನಿಗೆ ಎಷ್ಟು ನೀರು ಕೊಡಬೇಕು ಅದಕ್ಕೆ ಸಫಿಷಿಯಂಟ್ ಆತರ ನೀರು ಕೊಡಬೇಡ ಹೇಳ್ತೈತ್ರಿ, ಮತ್ತ ನೀರು ಬೇಕಾದ್ರೆ ಎಷ್ಟು ಎಷ್ಟು ಸಿ ಬಿ ಐತಂದ್ರೆ ಅದರ ಅಳತೆ ಹೇಳ್ತೈತ್ರಿ ನೀರಿನ ಮೆಜರ್ಮೆಂಟ್ ನಮಗೆ, ಮತ್ತ ಯಾವ್ದಾರ ರೋಗದು ಪ್ರಿಕಾಷನರಿ ಹಿಂಗ ರಿಸ್ಕ್ ಈ ರೋಗದ ರಿಸ್ಕ್ ಐತಿ. ದ್ರಾಕ್ಷಿ ಒಳಗೆ ಮೇನ್ ಕಾಡ್ದಂದ್ರ ದವಣಿ ಮಿಳ್ಳಿ ಹೋತಾರ್ರಿ, ದವಣಿ ಬುರಿ ಕರ್ಪ ಅದೇನು ರೋಗದ್ರಿ ಒಂದ್ 2 ದಿವಸ ಆಗಾವ ನಮಗೆ ಮುನ್ಸೂಚನೆ ಕೊಡ್ತೈತ್ರಿ ಮಷಿನ್. ಅದು ಯಾವ್ದಂದ್ರಿ? ಅದು ಫಸಲ್ ಕಂಪನಿ. ಅಲ್ಲಿ ನಮ್ಮ ಮ್ಯಾಗಿನ್ ಪ್ಲಾಟ್ ನೀವು ಬಂದ್ರಲ್ಲ ಅಲ್ಲಿ ನೋಡಬಹುದು. ಅಲ್ಲಿ ಮಷಿನ್ ಇರಿಗೇಷನ್ ಪರ್ಪಸ್ ಏನ್ ಮಾಡಿದ್ರು, ಕೆಳಗ ಅಲ್ಲಿ ಎರಡ ಇದನ್ನ ಹಾಕಿರ್ತಾರೆ, ಸೆನ್ಸಾರ್ ಇರ್ತಾವ್ರಿ, ಸೆನ್ಸಾರ್ ಸಾಲಿನ್ಯಾಗ ಒಂದ್ 18 ಇಂಚ್ ಒಂದ್ ಹಾಕಿರ್ತಾರು. ಅದು ಪ್ರೈಮರಿ ರೂಟ್ ಇದ್ ಮಾಡ್ತೈತ್ರಿ, ಮತ್ತೆ ಸೆಕೆಂಡರಿ ರೂಟ್ ಏನೈತ್ರಿ ಆಮ್ಯಾಗ ಇದನ್ನ ಮಾಡ್ತೈತ್ರಿ. ಅದು ಒಂದ್ 12 ಇಂಚ್ ಹಾಕಿರ್ತಾರ. ದ್ರಾಕ್ಷಿಗೆ ಏನೈತ್ರಿ, ನೀರ್ ಹೆಚ್ಚ ಕುಡಿದ್ರಿಂದನು ರೋಗ ಬರ್ತಾರ್ರಿ. ಅಂದ್ರೆ ಅವಶ್ಯಕತೆ ಇದ್ದಷ್ಟು ನೀರು ಕೊಡ್ಬೇಕ್ರಿ. ಈಗ ನಾವೇನ ನೀರಿಂದ ನಿಯಂತ್ರಣ ಏನ್ ಮಾಡ್ತಿರ್ಲಿ, ಅದರಿಂದ ನಮ್ಗೆ ಒಂದ್ 50% ರೋಗ ಕಂಟ್ರೋಲ್ ಮಾಡಬಹುದು. ಅಂದ್ರೆ ಆ ಫಸಲ್ ಮಷಿನ್ ಏನ್ ಕುಂದ್ರಿಂದ ನಿಮ್ಗೆ ಆ ಮಷಿನಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗೈತೆ ಅಂತ ಹೆಲ್ಪ್ ಆಗತ್ತೆ ನಮ್ಗ. ಸ್ವಲ್ಪ 50% ಹೆಲ್ಪ್ ಆಗೈತ್ರಿ. ನಾವು ನೋಡ್ಕೋತಿರ್ತೀವ್ರಿ ಅಂದ್ರೆ ಸ್ವಲ್ಪ ಅದ ಮಳೆ ಬರೋಕ್ಕಿಂತ ಒಂದ್ 2-3 ತಾಸು ಮುಂಚೆ ಸ್ವಲ್ಪ ಈ ಟೈಪ್ ಮಳೆ ಬರ್ತೈತಿ ಹಿಂಗೆ ಹೇಳ್ತಾರೆ, ನೋಡ್ಕೊಂಡು ನಾವು ಅದರ ಔಷಧ ಸ್ಪ್ರೇ ಇದನ್ನ ಸಿಂಪಡಣೆ ಮಾಡ್ಕೋತೀವ್ರಿ. ಮತ್ತ ಮಳೆ ಬಂದು ಹೋದ್ಮೇಲೆ ಮತ್ತೆ ಸ್ವಲ್ಪ ರೋಗದ್ದು ಹೇಳ್ತೈತ್ರಿ, ನೀರು ಬಿಡುದು ಹೇಳ್ತೈತಿ. ಅದ್ ನೋಡ್ಕೊಂಡು ಅಂದ್ರೆ ಒಂದ್ ಪ್ರಾಡಿಗೆ ಮಾಡಿದ್ವಿ, ಅದನ್ನ ನೋಡ್ಕೊಂಡು ಅದರ ಮ್ಯಾಗ ಎಲ್ಲ ಅಂದ್ರೆ ಒಂದ್ ರೌಂಡ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಎಲ್ಲ ಹವಾಮಾನ ಹೇಳ್ತೈತಿ. ಅಂದ್ರೆ ಸರೌಂಡಿಂಗ್ 1 ಕಿಲೋಮೀಟರ್ ಎಲ್ಲ ಹವಾಮಾನ ಹೇಳ್ತೈತಿ. ಆ ಒಂದ್ ಪ್ಲಾಟ್ ನ್ಯಾಗ ಕುಂದರ್ಸಿ ಆ ಪ್ಲಾಟ್ ನಿಂದ ಏನ್ ಕ್ರಮಗಳನ್ನ ಕೈಗೊಳ್ಬೇಕಲ್ಲ, ಇನ್ನೊಂದ್ ಪ್ಲಾಟ್ ಅದೇ ತರ ತಗೋತೀರಿ, ಎರಡು ಪ್ಲಾಟಿಗೆ ಇದನ್ನ ಮಾಡ್ಕೋತಾರೆ. ಆ ಮಷಿನ್ ದಿಂದ ನಿಮ್ ಸುತ್ತಮುತ್ತಲ ರೈತರಾದ್ರು ಏನಾದ್ರು ಹೇಳ್ಬೋದಲ್ರಿ? ಹಾ, ಅದೇನ ಯಾರು ಕುಣಸ್ಕೊಳಕ್ ಏನ್ ಇಲ್ರಿ, ಅದ ತೋಟಗಾರಿಕೆ ಇಲಾಖೆಯಿಂದ ಅದಕ್ಕೆ ಸಹಾಯಧನ ಕೊಡ್ತಾರ್ರಿ. 50% ಸಬ್ಸಿಡಿ ಐತ್ರಿ. ಮುಂದ ಅಂದ್ರೆ 40,000 ರೂಪಾಯಿ ಕಾಸ್ಟ್ ಐತ್ರಿ ಟೋಟಲ್, ಒಂದ್ ಇರಿಗೇಷನ್ ಸೆನ್ಸಾರ ಅದ್ ಮೇನ್ ಯೂನಿಟ್ ಇದು ಕೊಡ್ಸಾಕ್ರಿ. ಅದಕ್ಕೆಲ್ಲ ಕರೆನ್ಸಿ ಕರೆನ್ಸಿ ಹಾಕಿಸಿ ಅವ್ರ 20,000 ಇಲಾಖೆದವ್ರು ಕೊಡ್ತಾರೆ, ತೋಟಗಾರಿಕೆದವ್ರು 20,000 ನಾವ್ ಕಟ್ಬೇಕ್ರಿ. ಮಷಿನ್ ಫಿಟ್ ಮಾಡ್ಬೇಕಾರ್ರಿ. ಒಂದ್ ವರ್ಷಕ್ಕೆ ಅವ್ರಂದ್ರ ನಾ ಒಂದ್ ಇದು ತೆಗೀತಿರ್ತ ಸರ್, ನಮ್ಗೆ ಅವಶ್ಯ ಇದ್ರೆ ಕುಡಿಸ್ಕೋಬಹುದ್ರಿ ಅದನ್ನ, ಅಂದ್ರೆ ರೀಚಾರ್ಜ್ ಮಾಡಿಸ್ಬೋದ್ರಿ. ನಾವ್ ಒಂದ್ ವರ್ಷದ ಮಾಡ್ಯಾರ್ರಿ ಈಗ. ಅಂದ್ರೆ ಯಾವ ತರ ನಾವು ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಅದರ ರೀಚಾರ್ಜ್ ಪ್ರತಿ ತಿಂಗಳೂ ಮಾಡ್ಕೋಬಹುದ್ರಿ. ಮತ್ತೆ ಮೇನ್ಲಿ ನಮ್ಗೆ ಈಗ ಬ್ಯಾಸಿಗಿಂತ ಕಡ್ಡಿ ಮಾಡ್ಕೊಳಂಗಿಂತ ಅಕ್ಟೋಬರ್ ದಾಗ ಸ್ವಲ್ಪ ಜಾಸ್ತಿ ಇದಿರ್ತೈತ್ರಿ. ಹಾಗೆಲ್ಲ ನಮ್ಗೆ ವಾತಾವರಣದ ಮುನ್ಸೂಚನೆ ಬೇಕಾಗಿರ್ತೈತಿ. ಆ ಟೈಮ್ನಾಗ ಒಬ್ಬ ರೈತರು ಒಂದ್ 6 ತಿಂಗಳಷ್ಟೇ ಹಾಕೋತಾರ್ರಿ, ಒಬ್ಬರು 3 ತಿಂಗಳು ಹಾಕೋತಾರು, ಅವ್ರ ಹೃದಯ ಮ್ಯಾಗ್ರಿ. ಅದೆಲ್ಲ ಏನ್ ಒಂದ್ ವರ್ಷದ ಹಾಕೋರು ಚಲೋ ರೀ, ಯಾವಾಗ ನಮ್ಗೆ ಹೇಳ್ತೈತಿ. ಅದೇನ ದ್ರಾಕ್ಷಿ ಅಂತ ಅಷ್ಟೇ ಅಲ್ರಿ, ನಮ್ಗ ಮಳೆ ಬರೋದ್ರಿಂದ ಹುಡುಕಾದ ನಾವು ಏನಾರ ತೋಟದಾಗ ಕೆಲಸ ಮಾಡ್ಬೇಕಾಗಿತ್ತಂದ್ರ ಸ್ವಲ್ಪ ಲೇಬರ್ ಹಚ್ಚಬೇಕಾಗಿತ್ತಂದ್ರೆ ಗುರ್ತಾಕೈತ್ರಿ, ಮಳೆ ಬರೋದು ಹೋಗೋದು ಏನ್ರಿ. ಅದ ಸ್ವಲ್ಪ ಅದ್ರದ ಮ್ಯಾಗ ನಾವು ಬ್ಯಾರೆ ಬೆಳೆಗೂ ಅದನ್ನ ಇದನ್ನ ಮಾಡ್ಕೋದ್ರಿ. ಅಂದ್ರೆ ದ್ರಾಕ್ಷಿಯಲ್ಲಿ ಇಳುವರಿ ಚಲೋ ಐತೆ ಅಂತೀರಿ? ಹಾ, ದ್ರಾಕ್ಷಿಗೆ ಚಲೋ ಐತ್ರಿ ಇಳುವರಿ. ಅಂದ್ರೆ ದ್ರಾಕ್ಷಿ ಇಳುವರಿ ಅಂದ್ರೆ ಹೆಂಗ್ರಿ, ನಾವು ಅದಕ್ಕೆ ಪ್ರತಿಯೊಂದು ಈಗ ಲಕ್ಷಿತ ಮಾಡ್ಕೋತ ಹೋಗ್ಬೇಕ್ರಿ. ಇದ ಇನ್ನಿತರ ಬೆಳೆಗಳಿಗೈತಿ ಏನು ಡಿಲೇ ಮಾಡಂಗಿಲ್ರಿ, ಟೈಮ್ ಟು ಟೈಮ್ ಅದಕ್ಕೆ ಸ್ಪ್ರೇ ಕೊಡ್ಬೇಕ್ರಿ, ಡ್ರಿಪ್ ನ್ಯಾಗ ಕೊಡ್ಬೇಕು, ಪ್ರತಿಯೊಂದು ಮಾಡ್ಕೋತ ಹೋದ್ರೆ ಚೆನ್ನಾಗೈತ್ರಿ. ಈ ಸಲ ಅನ್ಕ ರೇಟ್ ಮುಡ್ಕಿಂದ ಬಹಳ ಚಲೋ ಆಗೈತೆ ಸರ್. ಈಗ ಹಿಡಿದು ಏನು ರೇಟ್ ಇದ್ದಿದ್ದಿಲ್ರಿ. ಈಗ ನಂದು ಸೌದ ಹಚ್ಚಿನ ಸರ್, 3 ಪ್ಲಾಟಿಂದ ಒಂದೊಂದು ಬಾಕ್ಸ್ ಸ್ಯಾಂಪಲ್ ಹಚ್ಚಿನ್ರಿ. ಹಳದಿ ಬತ್ತು, ಹಸಿರು ಮಣಕ್ ಬತ್ತು 401 ಮರ ಐತ್ರಿ, 441 ಮರ ಐತ್ರಿ, 445. ಈಗ ಖರ್ಚೆಲ್ಲ ತೆಗೆದ ಆದಾಯ ನಿಮಗೆ ದ್ರಾಕ್ಷಿ ಅಲ್ರಿ, ರೇಟ್ ಚಲೋ ಸಿಕ್ತಂದ್ರೆ ಸಿಕ್ತ ಸರ್. ಖರ್ಚು ಜಾಸ್ತಿ ಸರ್, ಸ್ವಲ್ಪ ಲೇಬರ್ದು ಈ ಏರಿಯಾದಾಗೆಲ್ಲ ಲೇಬರ್ದ ಬಾಳ ಸರ್, ಲೇಬರ್ದು ಮತ್ತ ಔಷಧಿ ಮತ್ತೆ ಗೊಬ್ಬರ ಹಾಕ್ತಿವ್ರಿ, ಗೊಬ್ಬರದೆಲ್ಲ ಖರ್ಚು ಬಾಳ ಇರ್ತಾವ್ರಿ. ಅದನ್ನ ನಾವು ನೋಡ್ಕೊಂಡು ಮಾಡಬಹುದ್ರಿ ಅದನ್ನ. ಅದಕ್ಕೆ ನಮಗೆ ಏನ್ ಅವಶ್ಯಕತೆ ಐತಿ, ಈ ಮಷೀನು ಹೇಳ್ತೈತಿ ಸರ್, ಅದಕ್ಕೆ ಗೊಬ್ಬರ ಹಾಕುದು ಹೇಳ್ತೈತ್ರಿ. ಅದರಿಂದ ನಮಗೆ ಏನ್ ಅವಶ್ಯಕತೆ ಐತಿ ಅದನ್ನ ಹಾಕುದ್ರಿ, ಅವಶ್ಯಕತೆ ಇಲ್ಲದ ಬಿಡುದ್ರಿ, ಬಿಟ್ಕೊಂಡು ಅದ್ ಮಾಡ್ಕೊಂಡ ಇದಾದ್ರೆ ಚಲೋ ಆಗ ಸರ್. ದ್ರಾಕ್ಷಿ ಜೊತೆಗೆ ಮತ್ತೆ ಯಾವ ಬೆಳೆಗಳನ್ನು ಬೆಳಿತೀರಿ ನೀವು? ನಾವು ದ್ರಾಕ್ಷಿ ಜೊತೆಗೆ ಕಬ್ಬು ಬೆಳಿತೀವ್ರಿ. ಕಬ್ಬಿನ ಒಂದು 3 ಕುಳೆ ತೆಗಿತಿರ್ಲೇ, 3 ಕುಳೆ ಕಬ್ಬು ತೆಗೆದಾಗ ಮೆಕ್ಕೆಜೋಡ್ರಿ, ಸೂರ್ಯಕಾಂತಿ ಹಾಕ್ತೀವ್ರಿ, ಒಂದೊಂದ್ಸಲ ತೊಗರಿ, ಉದ್ದ, ಹೆಸರ, ಮತ್ತೆ ಶೇಂಗಾನು ಹಾಕಿರ್ತೀವಿ. ನಮ್ಗೆ ಯಾವ್ಯಾವ ಅಂದ್ರೆ ನಮ್ಗೆ ಶೇಂಗಾದು ಮನೆ ಪೂರ್ತಿಗೆ ಅನುಕೂಲ ಹಾಕೋರಿ, ತೊಗರಿ ನಮ್ಗೆ ಯಾವ ಬೆಳೆ ಸಾಧ್ಯ ಆಗೈತೆ ಎಲ್ಲ ಬೆಳೆ ಬೆಳಿತೀವ್ರಿ. ಮತ್ತೆ ಹಣ್ಣು ಹಂಪಲ್ದು ಎಲ್ಲ ಚಿಕ್ಕು ಐತ್ರಿ, ಮಾವು ಐತ್ರಿ, ಮತ್ತೆ ಪೇರು ಗಿಡ ಅದಾವ್ರಿ, ತೆಂಗಿನ ಮರ ಅದಾವ್ರಿ. ಮನೆಗೂ ಅವಶ್ಯಕತೆ ಹೆಚ್ಚಾಗಿದ್ ಮಾಡ್ತೀವ್ರಿ. ಅಂದ್ರೆ ನಿಮ್ ಮನೆಗೆ ಏನ್ ಅವಶ್ಯಕತೆ ಐತಿಲ್ಲ ಎಲ್ಲ ನಿಮ್ ತೋಟದಾಗ ಸಿಗ್ತಾವ ಹೇಳತ್ತೀರಿ ನೀವು? ಸಾಧ್ಯದಟ್ಟ ಒಂದ್ 50% ಎಲ್ಲ ನಮ್ಮ ತೋಟದಿಂದ ಇದನ್ನ ಮಾಡ್ತೀರಿ. ನಮ್ಗೆ ಮನೆಗೆ ಎಷ್ಟು ಹತ್ತೈತಿ ಅಷ್ಟು ಕಾಯಿಪಲ್ಲೆ ಮಾಡ್ಕೋತೀವ್ರಿ. ಕಾಯಿಪಲ್ಲೆ ಎಲ್ಲ ದೊಡ್ಡ ಪ್ರಮಾಣದಾಗ ಮಾಡ್ಬೋದ್ರಿ, ಆದ್ರೆ ದ್ರಾಕ್ಷಿ ಕಬ್ಬು ಎಲ್ಲ ಇರೋದ್ರಿಂದ ನಾವು ಸುಮ್ ನಮ್ಗೆ ಎಷ್ಟು ಮನೆಗೆ ಅವಶ್ಯಕತೆ ಅಷ್ಟು ಮಾಡ್ಕೋತೀವ್ರಿ. ಕಬ್ಬು ಎಷ್ಟು ಎಕರೆ ಐತ್ರಿ? ಕಬ್ಬು ಈಗ ಒಂದ್ 10 ಎಕರೆ ಐತ್ರಿ. ಯಾವ ಕಬ್ಬು ಬೆಳಿತೀರಿ ನೀವು? ಎಲ್ಲಾ ವೆರೈಟಿ ಬೆಳಿತೀವ್ರಿ. ಈಗ ಇದ್ದಿದ್ದ ಈಗ ಮನೆ ಮುಂದೆ ಇಲ್ಲಿ 13,374 ಇದೆ. ಮುಂದ 1,000 ರೂಪಾಯಿ ಐತೆ ಬರ್ತಾರೆ, 10,005 ಐತಾರೆ, ಅದು ಐತ್ರಿ. ಮುಂದ 265 ಐತಾರ, 265 ರೀ. ಮುಂದ 860032 ಆ ವೆರೈಟಿ ಬೆಳಿತೀರಿ. ಮುಂದೆ ಮಂಡ್ಯ 517 ಬರ್ತೈತಿ, ಎಲ್ಲಾ ವೆರೈಟಿ ಟ್ರೈ ಮಾಡ್ತೀರಿ ಹ್ಞೂನ್ರಿ. ಕಬ್ಬಿನ್ಯಾಗ ಅಂದ್ರೆ ಯಾವ್ಯಾವ ಅಂದ್ರೆ ಈಗ ನಮಗ ಜಲ್ದಿ ಕಡಿಮೆ ಅವಧಿ ಒಳಗ ಇಳುವರಿ ಹೆಚ್ಚು ಬರ್ಬೇಕ್ರಿ. ಸಾಲಿಂದ ಸಾಲಿಗೆ ಎಷ್ಟು ಇಡ್ತೀರಿ ನೀವು ಕಬ್ಬಿನಲ್ಲಿ? ಕಬ್ಬು ಸಾಲಿನ ಸಾಲಿಗೆ 4.25 ಪುಟ ತನಕ ಇಡ್ತೀವ್ರಿ. ಮತ್ತ ಅದ ನಾವು ಏನು ಹಚ್ತೀವ್ರಿ, ಹೆಚ್ಚಾನೆಚ್ಚು ನಾವು ಬೀಜನ ಹಚ್ತೀವಿ, ಸ್ವಂತ ಬೀಜ ಮಾಡ್ಕೊಂಡಿರ್ತೀವ್ರಿ. ನಮ್ಗೆ ಇಲ್ಲಿ ಇರ್ಲಿಕ್ಕೂ ಕಂಕನೋಡ್ಯಾಗ ನಮ್ದು ಅಲ್ಲಿ ಎಲ್ಲ ಕಬ್ಬಿನ ಏರ್ಯಾ ರೀ, ಅಲ್ಲಿ ಬೀಜ ತಂದು ಅಲ್ಲಿದೆ ಮಾಡ್ಕೋತೀರಿ. ಈಗ ಸಾಲಿಂದ ಸಾಲಿಗೆ 4 ಫುಟ್ ಅಂತ ಹೇಳಿದ್ರಿ ಕಬ್ಬಿನಾಗ, ಅದ್ರೊಳಗೆ ಮಧ್ಯದಲ್ಲಿ ಏನಾದ್ರು ಬೆಳೆಗಳನ್ನ ಬೆಳಿತೀರಿ, ಏನ್ ಮಾಡ್ತೀರಿ ಮಧ್ಯದಾಗ? ಅದ ಶೇಂಗಾ ಹಾಕಿದ್ರಿ ಸಲ, ಒಂದೊಂದ್ಸಲ ಕಡ್ಲಿನೂ ಹಾಕಿರ್ತೀರಿ, ಮತ್ತೆ ಇವು ಉದ್ದು ಬರ್ತೈತ್ರಿ, ಹೆಸರು ಬರ್ತೈತಿ. ನಾವು ಯಾವ ರೀತಿ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ರೀ. ಅಂದ್ರೆ ಇವು ಅಲ್ಪಾವಧಿ ಬೆಳೆಯಬೇಕಲ್ರಿ, ಅದ್ ಕಬ್ಬ ದೊಡ್ಡದಾಗಿ ಕಬ್ಬಿನ ಬೋದ್ ಮುರಿತೀವಲ್ರಿ, ಬೋದ್ ಮುರಿದ ಸಾಲ ಬಿಡ್ತೀವಲ್ರಿ, ಆ ಟೈಮ್ನಾಗ ಅಟ್ರಾಗ ಈ ಬೆಳಿ ಬರ್ತೈತ್ರಿ. ಮತ್ತ ಏನಾಕೈತ್ರಿ, ಏನೋ ಬರ್ಲಿಕ್ಕೂ ಸ್ವಲ್ಪ ಇದಾದ್ರೂ ಗೊಬ್ಬರ ಹಾಕೈತ್ರಿ ಅಲ್ಲಿ. ಗೊಬ್ಬರ ನಾವೀಗೇನ ರೂಟರ್ ಕಲ್ಟಿವೇಟರ್ ಬರ್ತಾವಲ್ರಿ, ಕಲ್ಟಿವೇಟರ್ ಇದ್ ಮಾಡಿದ್ರೆ ಬೋದ್ ಇರಿಸೋ ಟೈಮ್ನಾಗ ಎಲ್ಲ ಬೋದ್ ಹೊಡೆದು ಇದು ಮಾಡ್ತೀವಲ್ರಿ. ಮತ್ತ ಮದ್ದಿ ಬೆಳೆ ಹಾಕೋದ್ರಿಂದ ಸ್ವಲ್ಪ ಕಸದ ಪ್ರಮಾಣ ಕಡಿಮೆ ಆಕೈತ್ರಿ, ಕಳೆ ನಿಯಂತ್ರಣ ಮಾಡಕ್ ಅನುಕೂಲ ಆಕೈತ್ರಿ. ಅಂದ್ರೆ ಹಂಗೆ ನಾವು ಓಪನ್ ಬಿಟ್ಟಿವಿ ಅಂದ್ರೆ ಕಬ್ಬು ದೊಡ್ಡದಾಗುತ್ತಾನ, ನಮ್ಗೆ ಕಸದ ಸಮಸ್ಯೆ ಇದೆ ಜಾಸ್ತಿ ಆಗತ್ತೆ, ಹಾ ಕಳೆ ನಿಯಂತ್ರಣ ಮಾಡೋದು ಕಷ್ಟ ಆಕೈತ್ರಿ. ಸೊ ಬೆಳೆ ಇದ್ರೆ ಅದ್ರ ಜೊತೆ ಕಳೆ ನಿಯಂತ್ರಣ ಆಕೈತ್ರಿ, ಮತ್ತೊಂದರ ನಮಗೆ ಬೆಳೆನು ಸಿಗ್ತೈತ್ರಿ. ಅಂದ್ರೆ ಬೇರೆ ಬೆಳೆಗಳನ್ನ ಕಬ್ಬಿನೊಳಗೆ ಬೆಳೆಯೋದ್ರಿಂದ ಅದ್ರ ಎಲೆಗಳ ಉದ್ರಿ ಹಸಿರೆಲೆ ಗೊಬ್ಬರ ಕಬ್ಬಿ ಸಿಕ್ಕಂಗ ಆಗತ್ತೆ ಅಂತ ಹೇಳ್ತಾರೆ ನೀವು? ಹಾ ಸಿಗ್ತೈತ್ರಿ ಅವಶ್ಯ ರೀ, ಅದೊಂಥರ ಸಾವಯವ ಟೈಪ್ ನಮ್ಗೆ ಕೆಲಸ ಕೊಡತ್ರಿ. ಅದ್ರೊಳಗೆ ಮಧ್ಯೆ ಹಸಿರೆಲೆ ಗೊಬ್ಬರಗಳನ್ನ ಏನಾದ್ರು ಮಾಡ್ತೀರಿ ನೀವು ಕಬ್ಬಿನಾಗ? ಹಸಿರೆಲೆ ಗೊಬ್ಬರ ಅಂತೇನು ಮಾಡಂಗಿಲ್ರಿ ನಾವು. ಈಗ ಒಂದೊಂದ್ಸಲ ಏನ್ ಮಾಡ್ತೀವ್ರಿ, ಈಗ 3-4 ಕುಳಿ ಏನ್ ಕಬ್ಬು ತೆಗಿತೀವಲ್ರಿ, ಆ ಟೈಮ್ನಾಗ ತೊಗರಿ ಅದು ಹಾಕಿರ್ತೀವಲ್ರಿ, ತೊಗರಿ ಇಲ್ಲ ಮೆಕ್ಕೆಜೋಳ ಸಲ ಏನ್ ಮಾಡಿನ್ರಿ, ಅಲ್ಲಿ ಏರಿಯಾ ಭಾಳ ಆಗೋದ್ರಿಂದ ನಮ್ಗೆ ತಿಪ್ಪೆ ಗೊಬ್ಬರ ಸಾಕಷ್ಟು ಪ್ರಮಾಣ ಸಿಗಂಗಿಲ್ರಿ. ನಮ್ಗೆ ಎಷ್ಟು ಸಾಧ್ಯ ಆಕೈತೆ ಅದು ನಾವು ಮನೇಲಿ ಮಾಡ್ಕೊಂಡಿರ್ತೀವ್ರಿ, ನಮ್ ಸ್ವಂತ ದನ ಇರ್ತಾವ್ರಿ, ಮತ್ತೆ ಅಲ್ಲಿ ಊರಂದು ತರಿಸ್ತೀವ್ರಿ. ಮತ್ತೆ ಅದಕ್ಕೆ ಏನ್ ಮಾಡಿದ್ವಿರಿ, ತೊಗರಿ ಏನ ಕಟಾವ್ ಮಾಡಿದ್ವಲ್ರಿ, ಕಟಾವ್ ಮಾಡಾನ ರೂಟ್ ಹೊಡೆದ್ವಿ, ಎರಡ್ ಸಲ ರೂಟ್ ಹೊಡೆಯನರಿ, ಎಲ್ಲ ಮಿಕ್ಸ್ ಆಗಿ ಹಸಿರಲ್ಲಿ ಗೊಬ್ಬರನ ಹಾತ್ರ. ಈ ಸಲ ನಮ್ ಕಬ್ಬು ಬಹಳ ಚಲೋ ಬಂದೈತ್ರಿ, ಅಲ್ಲಿ ಇನ್ನೊಂದು 4 ಎಕರೆ ಕಬ್ಬು ಮಾಡಿದ್ರಿ. ತೊಗರಿ ರಾಶಿ ಮಾಡಿ ಅದ್ರ ಏನ್ ಕಟ್ಟಿಗೆಗಳು ಉಳಿದಿರ್ತಾವಲ್ಲ, ಅವು ಕಟ್ರ ಹೊಡೆದ ನೆಗಳಿಟ್ರ ಗೊಬ್ಬರ ಕೊಯ್ಕೊಂಡಿರಿ, ಮೊದಲ ಕೊಯ್ಕೊಂಡ ರಾಶಿ ಮಾಡಿದ್ರಿ, ಕೊಯ್ಕೊಂಡ್ರು ಇನ್ನ ಒಂದ್ 2-3 ಫುಟ್ ಹೈಟ್ ಉಳಿದಿರ್ತೈತ್ರಿ, ತಪ್ಪಲು ಇರ್ತೈತ್ರಿ. ಅದೇನ್ ನಾವು ಕುರಿಯೋದೇನ್ ಮೇಯಿಸ್ಲಿಲ್ರಿ, ಗೊಬ್ಬರ ಸಂಬಂಧ ಏನ್ ಮಾಡಿದ್ರಿ, ರೂಟರ್ ದೊಡ್ಡ ಟ್ರ್ಯಾಕ್ಟರ್ ರೂಟರ್ ಹೊಡೆಯನರಿ, ಎಲ್ಲ ಕಟ್ಟಿಗೆ ಸಹಿತ್ರಿ, ಕಟ್ಟಿಗೆನ ಹಸಿ ಇರ್ತೈತ್ರಿ, ಕಟ್ಟಿಗೆ ಸಹಿತ ಎಲ್ಲ ಕಟ್ಟಾಗಿ ಬುಕುನಾಗಿ ಅದ ಸ್ವಲ್ಪ ದಿನ ಬಿಡಾನ ಮಳಿ ಆತತ್ತಿ ಕೋರಿ ಎಲ್ಲ ಕೊಡತ್ ಮಣ್ಣಾಗಿ ಬಿಡ್ತೈತ್ರಿ. ಅಲ್ಲೇ ಗೊಬ್ಬರ ಮಾಡಿ, ಈಗ ಗೊಬ್ಬರ ನೀವು ಸಾವಯವ ಮಾಡ್ತೇನೆ ಅಂತ ಹೇಳಿದ್ರಿ, ತಿಪ್ಪೆ ಗೊಬ್ಬರ ಅದನ್ನ ಹಾಕ್ತೇನೆ ಅಂತ ಹೇಳ್ರಿ, ನೀವು ದನಕರುಗಳನ್ನ ಎಷ್ಟೊಂದ ಸಾಕಿರೇನ? ದನಕರ ಇಲ್ಲೇನು ಒಂದ್ 2 ದನ ಇರ್ತಾವ್ರಿ, 2 ದನ ನಾವು ಎಷ್ಟು ಸಾಧ್ಯ ಆಕೈತೆ ಒಂದ್ ತಿಪ್ಪೆ ಗುಂಡಿ ಮಾಡ್ಕೊಂಡ್ರಿ, ಕಸ ಕಡ್ಡಿ, ಮತ್ತೆ ನಾವು ಸಾಧ್ಯದಷ್ಟು ಮೇವ್ ಏನ್ ಮಾಡ್ತೀವ್ರಿ, ಮಷೀನ್ ಇಟ್ಟಿದ್ರಿ, ಮಷೀನ್ಲಿ ಕಟ್ ಮಾಡೋದ್ರಿಂದ ಮೇವು ವೇಸ್ಟ್ ಆಗಂಗಿಲ್ರಿ. ಮತ್ ನಮಗೆ ಗೊಬ್ಬರ ಚಲೋ ಹಾಕೈತ್ರಿ, ಉಳಿದ್ದೇನ ತಿಪ್ಪಿಗೆ ಹಾಕ್ತೀವಲ್ರಿ. ಈಗ ನಾವು ಡೈರೆಕ್ಟ್ ಮೇವು ಹಾಕೋದ್ರಿಂದ ಬೆಳೆ ಹಂಗ ಸರಿಯಾಗಿ ತಿನ್ನಕ ಆಗಂಗಿಲ್ರಿ, ಅಂದ್ರ ವೇಸ್ಟ್ ಹೆಚ್ಚಾಕೈತ್ರಿ ಮೇವು. ಮತ್ತ ತಿಪ್ಪಿ ಒಳಗೂ ಜಲ್ದಿ ಕಳೆಯಂಗಿಲ್ರಿ, ಅದು ಚೆನ್ನಾಗಿ ಕಳಿತಾರೆ, ಗೊಬ್ಬರ ಚಲೋ ಹಾಕೈತ್ರಿ, ಇರ್ಲಿಕ್ಕಂದ್ರ ಗೊಬ್ಬರ ಇದಾಗಂಗಿಲ್ರಿ. ಅದಕ್ಕೆ ನಾವು ಮಷೀನ್ ಏನ್ ಕಟ್ ಮಾಡ್ತೀವಲ್ರಿ, ಕಣಿಕೆ ಆಗಲ್ರಿ. ಮತ್ತೀಗ ನಾವು ಕಬ್ಬಿನ ವಾಡಿ ತರಲ್ರಿ, ವಾಡಿ ಆಯ್ತು, ಮತ್ತೀಗ ನಮ್ದ ಸಜ್ಜಿ ಮೇವು ತರಲ್ರಿ, ಸ್ವಲ್ಪ ಬಿರ್ಸಾತನ್ರಿ, ಕಟ್ ಮಾಡಿದ್ರೆ ಎಲ್ಲ ಮಷೀನ್ ಕಟ್ ಆಗಿ ಪೌಡರ್ ಹಾಕಿದ್ರಿ. ದನಗಳಿಗೂ ಮೇವು ವೇಸ್ಟ್ ಆಗಂಗಿಲ್ರಿ, ಅದ ನಾಳೆ ಉಳಿದು ತಿಪ್ಪಿದ್ರು ಜಲ್ದಿ ಇದಾಗತ್ರಿ. ಅಂದ್ರೆ ಇಲ್ಲಿ ನಿಮ್ ಹೊಲದಂತ ಬೆಳೆದಂತ ಬೆಳೆಗಳನ್ನ ನೀವು ದನಗಳಿಗೆ ಮೇವು ಮಾಡ್ತೀರಿ, ಅವು ಉಳಿದಂತ ಏನ ಕಡ್ಡಿ ಅದ ಏನಿರ್ತಾವಲ್ಲ ತಿಪ್ಪಿ ಗುಂಡಿಗೆ ಹಾಕ್ತೀರಿ? ಇಲ್ಲೆಲ್ಲ ನಮ್ದ ಬಾದಾಮ್ ಗಿಡ ಅದೆಲ್ಲ ಗಿಡಗಂಟಿದಾವ್ರಿ, ಇವೆಲ್ಲ ಡೈಲಿ ಏನ್ ಮಾಡ್ತಾವ್ರಿ, ತಪ್ಪಲ ಕಾಯಿ ಎಲ್ಲ ಬೀಳ್ತಾವ್ರಲ್ಲೇ, ಅದನ್ನೆಲ್ಲ ನಾವೇನ್ ಮಾಡ್ತೀವ್ರಿ, ಕಸ ಹುಡಿಗೆ ಅಂದ್ರ ಮನೆ ಮುಂದೆ ಸ್ವಚ್ಛನೂ ಇರ್ತೈತ್ರಿ. ನಮಗ್ ಇನ್ನೊಂದ್ ಪ್ಲಸ್ ಪಾಯಿಂಟ್ ಏನ್ರಿ, ಸ್ವಚ್ಛ ಆಗಿತ್ತನು ತಿಪ್ಪಿಗೂ ಹಾಕಿದ್ರೆ ಗೊಬ್ಬರ ಹಾಕೈತಿ, ಅದೇ ಮುಂದೆ ನಮ್ಮ ಬೆಳೆಗಳಿಗೆ ಗೊಬ್ಬರ ಸಿಗ್ತೈತೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಬೈತಿರ್ತಾರೆ, ಏನ್ ಕಸ ಹಾಕೈತಿ, ಯಾಕೆ ಗಿಡ ಹಚ್ಕೊಂಡ್ರೆ. ಮತ್ತ ನಮಗ ಈಗ ಬೇಸಿಗೆ ಟೈಮ್ನಾಗ ನೆರಳು ಹಾಕೈತ್ರಿ, ಮನೆ ಮುಂದೆ ಒಂದ್ ಶೂನು ಹಾಕೈತ್ರಿ, ತಂಪಿರ್ತೈತ್ರಿ. ಮತ್ತ ನಮ್ಗೆ ಏನಾಕೈತ್ರಿ, ಅದ ತಪ್ಪಲು ಉದುರುದ್ರಿ, ಬಾದಾಮ್ ಗಿಡಕ್ಕೆ ಇದಕ್ಕೆ ತಪ್ಪಲು ಮಾಡ್ರಿ, ಕಾಯಿನೂ ಇರ್ತೈತ್ರಿ. ನಾವು ಎಲ್ಲಾ ಏನ್ ಮಾಡ್ತೀವ್ರಿ, ಕ್ಲೀನ್ ಹಂಗೆಲ್ಲ ಕಸ ಹುಡುಗಿ ಅದನ್ನ ಓದ ತಿಪ್ಪಿಗೆ ಹಾಕ್ತೀರಿ, ಅದ್ರ ಮ್ಯಾಗ ಶಗ್ನಿ ಹಾಕ್ತೀರಿ. ಮತ್ತ ಅಲ್ಲಿ ಏನ್ ಮಾಡೇನ್ರಿ, ಹಿಂದೊಂದ ಒಂದ್ 200-300 ಲೀಟರ್ ಅಥವಾ ಒಂದ್ ಇದನ್ನ ಕಡಿಸೇನ್ರಿ, ಹೊಂಡ ಅದೆಲ್ಲ ನಾವು ಅವೇನ ಮೂತ್ರ ದನಗಳ ಇದನ್ನ ಇದಿರುತ್ತಲ್ರಿ, ಗೋಮೂತ್ರ ಆಗ್ಲಿ, ಗೋಮೂತ್ರನು ನಾವ್ ಕಲೆಕ್ಟ್ ಮಾಡ್ತೀವ್ರಿ. ಗೋಮೂತ್ರ ದ್ರಾಕ್ಷಿ ಬಿಡ್ತೀರೇನ? ಹೌನ್ರಿ, ಡ್ರಿಪ್ನಾಗ ಬಿಡ್ತೀವ್ರಿ. ಮತ್ತ ಒಂದೊಂದ್ಸಲ ಸ್ಪ್ರೇನು ಮಾಡ್ತೀವ್ರಿ. ಗೋಮೂತ್ರ ಸ್ಪ್ರೇ ಮಾಡಿದಾಗ ಸನ್ನುಷಿ ಅವ್ ಕಂಟ್ರೋಲ್ ಆಕೈತ್ರಿ. ನಾವು ಸಾಧ್ಯದಟ್ಟ ಜಮೀನ್ಗೆ ಕೊಡ್ತೀವ್ರಿ ಡ್ರಿಪ್ನಾಗ ಗೋಮೂತ್ರದ್ರಿ. ಈಗ ನಾವು ಚಟ್ನಿ ಮಾಡ್ತೀವಲ್ರಿ ಅಕ್ಟೋಬರ್ ಏಪ್ರಿಲ್ನಾಗ, ಆಗ ನಾವು ಬಿಳಿ ಬೇರೆ ಬೆಳವಣಿಗೆ ಸಲುವಾಗಿ ಇವು ಬಿಡ್ತೀವ್ರಿ. ಅವಕ್ಕ ರೂಟ್ ಡೆವಲಪ್ ಮಾಡಕ್ರಿ, ಏನೋ ರೆಡಿ ಫಾರ್ಮ್ ಕೆಲವೊಂದಿಷ್ಟು ಅವು ಆರ್ಗ್ಯಾನಿಕ್ ಇರ್ತಾವ್ರಿ. ಅದ್ರ ಜೊತೆ ಏನ್ ನಾವು ಗೋಮೂತ್ರ ಕಲೆಕ್ಟ್ ಮಾಡಿರ್ತೀವಲ್ರಿ, ಗೋಮೂತ್ರದಾಗ ನೈಟ್ರೋಜನ್ ಇರ್ತೈತ್ರಿ, ಮತ್ತ ಬಾಳ ಅಗದಿ ಬೆಸ್ಟ್ ರೀ ಗೋಮೂತ್ರ, ಪೋಷಕಾಂಶ ಇರ್ತಾವ್ರಿ. ಅದನ್ನೇನತಿ ನೆಲಕ್ ಕೊಡ್ತೀವ್ರಿ. ಮತ್ ನಾವು ಈಗ ಎರಡು ವರ್ಷ ಏನ್ ಮಾಡತ್ತಿದ್ರಿ, ಕಲೆಕ್ಟ್ ಮಾಡಿರ್ತಾನ್ರಿ ಗೋಮೂತ್ರ. ಈಗ ದ್ರಾಕ್ಷಿ ಅಕ್ಟೋಬರ್ ಚಟ್ನಿ ಮಾಡ್ತೀವಲ್ರಿ, ಡಾರ್ಮಿಕ್ಸ್ ಟೆಸ್ಟಿಂಗ್ ಮಾಡ್ತೀವಲ್ರಿ, ಆ ಟೆಸ್ಟಿಂಗ್ ನಾವು ಕೂಡಿಸ್ತೀನ್ರಿ. ಒಬ್ಬೊಬ್ರು ಇದನ್ ಕೂಡಿಸ್ತಾರ್ರಿ, ಕೆಮಿಕಲ್ ಗೊಬ್ಬರ 13:45 ಯೂರಿಯಾ ಹಾಕ್ತಾರ್ರಿ. ಅದ್ರ ಬದ್ಲಿ ನಾವು ಇದನ್ನ ಹಾಕ್ಬಿಡ್ತೀವಿ ಗೋಮೂತ್ರ. ಗೋಮೂತ್ರ ಬಾರಿ ಬೆಸ್ಟ್ ರಿಸಲ್ಟ್ ಸರ್. ಕಣ್ಣು ಚಲೋ ಹೊಡಿತೈತ್ರಿ, ಇನ್ಫಾರ್ಮ್ ಸ್ವಲ್ಪ ಏನಾರೆ ಅಟ್ಯಾಕ್ ಮಾಡ್ತಿರ್ತಾವಲ್ರಿ, ಥ್ರಿಪ್ಸ್ ಆಗ್ಲಿ ಮಕ್ಕಳನ್ನ ತರಲ್ರಿ, ಸಣ್ಣ ಮೊಗ್ಗು ಹೊಡಿತಿರ್ತೈತಲ್ರಿ, ಮೊಗ್ಗು ಹೊಡಿದ ಅವು ತಿಂದು ಡ್ಯಾಮೇಜ್ ಮಾಡ್ತಾವ್ರಿ. ಅದೆಲ್ಲ ಕಂಟ್ರೋಲ್ ಆಕೈತಿ ನೋಡ್ರಿ. ಅಂದ್ರೆ ಯೂನಿಫಾರ್ಮ್ ಬರ್ತೈತ್ರಿ, ಮತ್ತ ನಮಗ ಔಷಧನು ಡಾರ್ಮಿಕ್ಸ್ ಕಡಿಮೆ ಹತ್ತಾಕತ್ರಿ. ಗೋಮೂತ್ರ ಗುರುತಿಲ್ರಿ, ಮೊದಲೆಲ್ಲ ಬಾಳ ವೇಸ್ಟ್ ಹಾಕಿದ್ರಿ, ಮತ್ತೇನ್ ಹಂಗ್ ವೇಸ್ಟ್ ಅನ್ಸಂಗಿಲ್ರಿ. ಅಂದ್ರೆ ಗೋಮೂತ್ರ ಹೊಡೆಯೋದ್ರಿಂದ ನಿಮ್ಗೆ ಉಳಿತಾಯ ಮಿಕ್ಸ್ ಮಾಡಿರ್ತೀವ್ರಿ ಡಾರ್ಮಿಕ್ಸ್ ಟೆಸ್ಟಿಂಗ್ ನಾಗ್ ರೀ, ಒಂದ್ ಲೀಟರ್ ಡಾರ್ಮಿಕ್ಸ್ ನಾಗ ಒಂದ್ ಲೀಟರ್ ಪ್ಯೂರ್ ಗೋಮೂತ್ರ ಕಲೆಕ್ಟ್ ಮಾಡಿರ್ತೀವ್ರಿ. ಅದನ್ನ ಡಬ್ಬಿ ಒಳಗ್ರಿ ಕಲೆಕ್ಟ್ ಮಾಡಿ ಒಂದ್ ಕ್ಯಾನ್ ತುಂಬಿಟ್ಟಿರ್ತೀವ್ರಿ. ಈಗ ಸಣ್ಣ ಹುಡುಗರಿಗೆ ಇದು ಆಕೈತಲ್ರಿ ಕಫ, ಇದು ಅವ್ರಿಗೆಲ್ಲ ಅದರಿಂದ ಇದನ್ನ ಮಾಡ್ತಿರ್ತಾರ್ರಿ. ಗೋಮೂತ್ರ ಕಲೆಕ್ಟ್ ಮಾಡ್ರೆ ಹಂಗೆಲ್ಲ ಮಾರೋರು ಮಾರ್ಕೋತಾರ್ರಿ, ಅದೇನ 30-40 ರೂಪಾಯಿ ಲೀಟರ್ ಗಟ್ಟಲೆ ಹಿಂಗೆಲ್ಲ. ಅದು ಬಾಳ ಔಷಧಿ ಗುಣ ಇರ್ತೈತ್ರಿ ಗೋಮೂತ್ರ ಒಳಗೆ. ಗೋಮೂತ್ರ ಒಳಗೆ ಔಷಧಿ ಗುಣ ಐತ್ರಿ. ಅದೇ ರೀತಿ ನೀವು ಮುಂದ ಈಗ ಏನ್ ದ್ರಾಕ್ಷಿ ರಾಸಾಯನಿಕ ಬಳಸತ್ತಿರಲ್ಲ, ಸಂಪೂರ್ಣ ಸಾವಯವ ಬರ್ಬೇಕು ಅನ್ನೋದು ಏನಾದ್ರೂ ನಿಮ್ಮ ಐತೆ? ಐತ್ರಿ, ಸಂಪೂರ್ಣ ಸಾವಯವಕ್ಕೆ ಬರ್ಬೇಕಂತ ವಿಚಾರ ಐತ್ರಿ. ಆದ್ರ ಏನ್ ಆಗಾಕತ್ತೈತ್ರಿ, ಇತ್ತೀಚಿನ ದಿನಗಳೊಳಗ್ರಿ ದ್ರಾಕ್ಷಿ ಬೆಳೆಗೆ ಪೂರಕವಾದ ಹವಾಮಾನ ಇಲ್ಲಾಗೈತ್ರಿ. ವಾತಾವರಣ ಸ್ವಲ್ಪ ದಿನದಿನಕ್ಕೆ ಮತ್ತ ಅಂದ್ರ ಮಳೆಗಾಲದಂದ್ರ ಸಮಯಕ್ಕೆ ಸರಿಯಾಗಿ ಆಗಲ್ರಿ. ಮಳೆಗಾಲ ಆಗೋ ಟೈಮ್ನಾಗ ಮಳೆ ಆಗಂಗಿಲ್ರಿ. ಮುಂದ ನಮಗ ಬೇಸಿಗೆದಿಂದಾಗ ಮಳೆ ಆಗಿಬಿಡ್ತೈತ್ರಿ. ಅಂದ್ರ ವಿನಾಶಕಾರಿ ಇದ್ರೊಳಗೆ ಇದಾಗಿರ್ತೈತ್ರಿ. ಹಿಂಗಾಗಿ ನಾವು ಸಾಧ್ಯದಟ್ಟು ಪ್ರಯತ್ನ ಮಾಡಕತ್ತಿದ್ರಿ, ಸಾವಯವ ಬರಬೇಕಂತ ಪ್ರಯತ್ನ ಮಾಡಕತ್ತಿದ್ರಿ. ಅಂದ್ರೂ ಈಗ ಒಂದ್ 50% ಮಾಡ್ತಿರ್ ನಾವು, ಸಾವಯವ 50% ರೀ, ರಾಸಾಯನಿಕ 50% ರೀ. ಒಂದೇ ಸಲ ನಾವು ಈಗ ರಾಸಾಯನಿಕ ಸಾವಯಕ್ಕೆ ಬರ್ಲಾಕು ಆಗಂಗಿಲ್ರಿ. ಅದು ಏನಾಗಿರ್ತೈತಿ, ನಮ್ ಜಮೀನ ಕೆಲವೊಂದಿಷ್ಟು ಇದಕ್ಕೆ ಅಡಿಕ್ಟ್ ಆಗಿರ್ತೈತ್ರಿ. ಅಡಿಕ್ಟ್ ಆದ್ಮ್ಯಾಗ ಅದನ್ನೆಲ್ಲ ನಾವು ಸ್ವಲ್ಪ ಕಮ್ಮಿನ ಕಡಿಮೆ ಮಾಡ್ಕೋತ ಮಾಡ್ಕೋತ ಮಾಡ್ಕೋತ ಆತರ ಪ್ರಯತ್ನ ಮಾಡಕತ್ತಿದ್ರಿ. ಅಂದ್ರ ಈಗ ರಾಸಾಯನಿಕದಿಂದ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೋತ ಸಾವಯವ. ಈಗ ಈ ಕಬ್ಬಿಗೆ ಮಾರಿನ್ರಿ ಇಲ್ಲಿ ಮನೆ ಮುಂದೆ ಸಾವಯವ ಇದು ಸಾವಯವ ಅಂದ್ರೆ ಏನ್ ಮಾಡೇನ್ರಿ, ಮೊದಲು ಎಕರೆಗೆ ಒಂದ್ 4-5 ಟ್ರೇಲರ್ ಸಗಣಿ ಗೊಬ್ಬರ ಹಾಕಿನ್ರಿ. ಹಾಕೆಲ್ಲ ಸರಿಯಾಗಿ ನೆಲ ಎಲ್ಲ ಹದ ಮಾಡ್ಕೊಂಡ್ರಿ, ಕಬ್ಬು ಹಚ್ಚಿ ನಾವು ಒಂದು ಗ್ರೀನ್ ಪ್ಲಾನೆಟ್ ಅದ ಅಂದ್ರ ಆರ್ಗ್ಯಾನಿಕ್ ಕಂಪನಿ ಅಂತ ಐತ್ರಿ ಅದ. ಅಂದ್ರ ಅವರೆಲ್ಲ ಗೊಬ್ಬರನ ಮಾಡ್ಯಾರ್ರಿ, ಈಗ DAP ಅಂತ ಬರ್ತೈತ್ರಿ, ಅದ್ರ ಪೊಟ್ಯಾಶಿಯ ಜಿಂಕ್ ಎಲ್ಲ ಆರ್ಗ್ಯಾನಿಕ್ ಮಾಡ್ಯಾರ್ರಿ, ಅವರು ಕಂಪನಿಯಿಂದ ಇದನ್ನ ಮಾಡ್ಯಾರು. ಅವು ಬೆಳೆಸಿನ್ರಿ, ಇದಕ್ಕೆ ಬೇರೆ ರಾಸಾಯನಿಕ ಹಾಕಿಲ್ರಿ. ಈಗ ನಮ್ದು ಯೂರಿಯಾ ಏನು ಹಾಕಿಲ್ರಿ ಕಬ್ಬಿಗೆ, ಚೆನ್ನಾಗಿ ಬಂದೈತ್ರಿ ಅದೆಲ್ಲ. ಹ್ಞೂ ರೀ, ಕಬ್ಬಿನ ಒಳಗ್ರಿ ಈಗ ಒಂದ ಕುಳಿ ತೆಗಿತೀರಿ ನೀವು? ಹ್ಞೂ, ಆ ಟೈಮ್ದಾಗ ರೌದಿ ಉಳಿದಿರ್ತೈತಿ, ನೀವು ಸುಡ್ತೀರಿ ಅಥವಾ ಏನ? ಇಲ್ರಿ, ರೌದಿ ಸುಡಂಗಿಲ್ರಿ. ನಾವೇನ್ ಮಾಡ್ತೀವ್ರಿ, ರೌದಿ ನಾವು ಅದ ರೌದಿ ಬಾಳಿರ್ತಲ್ರಿ, ಅದನ್ನ ಮಷಿನ್ಲಿ ಪೆಂಡಿ ಕಟ್ಟಿಸ್ತೀವ್ರಿ. ಪೆಂಡಿ ಕಟ್ಟಿಸಿ ನಮ್ ದ್ರಾಕ್ಷಿಗೆ ಎಷ್ಟು ಅವಶ್ಯ ಐತಿ, ದ್ರಾಕ್ಷಿಗೆ ಬ್ಯಾಸಿಗೆ ಒಳಗ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆದ್ರೂ ನಮಗ ಮಲ್ಚಿಂಗ್ ತರ ಏನ್ ಮಾಡ್ತೀವ್ರಿ, ಅದನ್ನ ರೌದಿ ಹಾಕೋತೀವ್ರಿ. ನೀರ್ ಕಡಿಮೆ ಇದ್ರೂ ಸ್ವಲ್ಪ ತೇವಾಂಶ ಹಿಡಿತೈತ್ರಿ, ಅದ ಮ್ಯಾಗ ರೌದಿ ಹಾಕೋದ್ರಿಂದ ಜಮೀನ್ ಜಲ್ದಿ ಆರಂಗಿಲ್ರಿ. ಅದು ಒಂದ್ ಇದಾಕೈತ್ರಿ, ಅದಕ್ಕೆ ಪ್ಲಸ್ ಪಾಯಿಂಟ್ ರೀ. ಮುಂದ ಮತ್ತೊಂದೇನ್ರಿ, ಸ್ವಲ್ಪ ಕಳೆ ನಿಯಂತ್ರಣ ಮಾಡ್ತೈತಿ ರೀ. ರೌದಿ ಹಾಕೋದ್ರಿಂದ ಕಳೆ ಏನತಿ ಮ್ಯಾಗ ಅದಕ್ಕೆ ಮೊಳಕೆ ಅಂತ ಬರಾಕ ಆಸ್ಪದ ಕೊಡಂಗಿಲ್ರಿ. ಅದ ರೌದಿ ಅಟ್ ದಿಬ್ ಬೀಳ್ತೈತ್ರಿ, ಅಟ್ ಕಸಾನ ಕಂಟ್ರೋಲ್ ಆಕೈತ್ರಿ. ಅಂದ್ರೆ ರೌದಿ ಹಾಕೋದ್ರಿಂದ ನಮ್ಮ ಭೂಮಿನ ಫಲವತ್ತತೆ ಆಕೈತಿ, ಮತ್ತ ಭೂಮಿನು ಮಿದು ಉಳಿತೈತ್ರಿ, ಹಾರ್ಡ್ ಆಗಂಗಿಲ್ರಿ. ಮತ್ತ ನಾವೇನ್ ಮಾಡ್ತೀವ್ರಿ, ಕಾಯಿ ಕಟಾವ್ ಮಾಡ್ತೀವಲ್ರಿ, ಅಂದ್ರ ಕಾಯಿ ಟೈಮ್ನಾಗ ಹಾಕಿರ್ತೀವ್ರಿ ಅದನ್ನ, ಅಂದ್ರೆ ಬೇಸಿಗೆ ಒಳಗ ಫೆಬ್ರವರಿ ಮಾರ್ಚ್ ನಾಗ ಅದು ಹಾಕ್ಬಿಡ್ತೀವ್ರಿ ರೌದಿ. ಮುಂದ ಕಾಯಿ ತಕ್ಕೋತೀವ್ರಿ ನಾವು ಮಾರ್ಚ್ ಏಪ್ರಿಲ್ನಾಗ ರೀ. ಕಾಯಿ ತಕ್ಕೊಂಡ್ ಕೂಡ್ಲಿ ಏನ್ ಮಾಡ್ತೀವ್ರಿ, ಮುಂದ ಏಪ್ರಿಲ್ ಚಟ್ನಿ ಇರ್ತೈತಲ್ರಿ, ಆ ಟೈಮ್ನಾಗ ಸಗಣಿ ಗೊಬ್ಬರ ಹಾಕುತ್ತೆ. ಮೊದಲ 2 ಸಲ ಹಾಕ್ತಿದ್ವಿ ಅಕ್ಟೋಬರ್ದಾಗ ಏಪ್ರಿಲ್, ಈಗ ಸ್ವಲ್ಪ ಏರ ಬಾಳ ಸಾಲ ಸಂಬಂಧ ರೀ. ಈಗೇನ್ ರೌದಿ ಹಾಕಿರ್ತೀವಲ್ರಿ, ರೌದಿ ಮ್ಯಾಗನ ತಿಪ್ಪಿ ಗೊಬ್ಬರ ಹಾಕೋತೀವ್ರಿ. ಅದೇನಾಕೈತ್ರಿ, ಎಲ್ಲಾ ಕೂಡಿ ಮ್ಯಾಗ ಗೊಬ್ಬರ ಬಿಡೋಣ, ಅದು ಕೊಡತ್ತೆ ಎಲ್ಲ ಗೊಬ್ಬರ ಹಾಕೈತಿ ಅಂದ್ರೆ ರೌದಿನ ಕೊಳತ್ ಅದ್ರ ಗೊಬ್ಬರ ಜೊತೆ ಗೊಬ್ಬರ ತಿಪ್ಪಿ ಗೊಬ್ಬರ ಅಲ್ಲಿ ಬರ್ತೈತಲ್ರಿ ಗೊಬ್ಬರನ. ಈಗ ನೀವು ಸಾವಯವ ಪದ್ಧತಿ ಒಳಗೆ ಕೃಷಿನ ಮಾಡ್ತೀರಿ, ಅದಕ್ಕೆ ಗೊಬ್ಬರನು ನಿಮ್ ದನಗಳು ಅದ ಅಂತ ಹೇಳಿದ್ರಿ, ನಿಮ್ಮ ಎಷ್ಟು ದನ ಕರುಗಳು ಅದಾವ್ರಿ? ನಮ್ಮ ಏನ್ ದನಗಳೇನು ಬಹಳ ಮಾಡಿಲ್ರಿ, ಸುಮ್ಮನೆ 200-300 ಈಗ ಅಷ್ಟೇ. ನಮ್ಗ ಅದೇನಾದ್ರಿ ಸ್ವಲ್ಪ ಈಗ ಈ ಪಿರಿಯಡ್ನಾಗ ಸ್ವಲ್ಪ ಲೇಬರ್ ಸಮಸ್ಯೆ ಬಾಳ್ರಿ. ಈಗ ಯಾರು ಮೊದಲಿನ ತರ ಲೇಬರ್ಗಳು ಆಗೆಲ್ಲ ಹಗಲ್ ರಾತ್ರಿ ನಿಂದಿರ್ತಿದ್ರಿ, ಈಗೇನ ಸಂಚಾರ ಕೆಲಸ ಮಾಡಿ ಹೋಗ್ತಾರ್ರಿ. ಮತ್ತೆ ಈಗೆಲ್ಲ ಈ ಉಳಿದ ಕೆಲಸಗಳ ಜೊತೆ ದನಕರ ಜೊತೆ ಅಂದ್ರ ದನಕರ ಮಾಡ್ರೆ ಅದನ್ನ ಸಪರೇಟ್ ಮಾಡ್ರೆ ಪರವಾಗಿಲ್ರಿ, ನಡೀತೈತ್ರಿ. ಹಂಗೂ ಮಾಡಿರೋ ಬರ್ರಿ. ನಾವೇನ್ ಮಾಡಿದ್ರಿ, ಸುಮ್ ನಮಗ್ ಮನೆಗೆ ಹೈನು ಕಾತು ಎಷ್ಟು ಆದಷ್ಟು ಗೊಬ್ಬರ ಹಾಕೈತಿ ಆ ಉದ್ದೇಶ ಕಷ್ಟ ಮಾಡಿದ್ರಿ. ಹಂಗೇನು ಬಾಳೆ ನಮ್ಮ ದನಗಳು ಮಾಡಿಲ್ರಿ, ಒಂದೆರಡು ದನಗಳು ಮಾಡ್ತೀವಿ. ನಮ್ಮ ಮನೆಗೆ ಹೈನು ಹಾಕೈತ್ರಿ, ಹಾಲೇನು ನಾವು ಕೊಂಡು ತರಂಗಿಲ್ರಿ ಮನೆಯಿಂದ. ನಮ್ಗೆ ಎಷ್ಟು ಒಂದೆರಡು ದನ ಮಾಡಿರ್ತೀರಿ, ಹಿಂದೆ ಮುಂದೆ ಇದಂಗ ನಮ್ಮ ಮನೆಗೆ ಹಾಲಾತು ಮೊಸರಾತು ಎಲ್ಲ ಮನೆ ಅದ್ರ ನಮ್ಮ ಸುಂದರ ಮಾಡ್ತೀರಿ. ಮುಂದೆ ಅದರ ಏನು ಸಗಣಿ ಗೊಬ್ಬರ ಇದು ಎಲ್ಲ ನಾವು ಸಾಧ್ಯದ ಒಂದು ಎಂಟು ನಮ್ಗೆ ಎಷ್ಟು ಸಫಿಶಿಯಂಟ್ ಆಗಿ ಸಿಗ್ತೈತ್ರಿ ಗೊಬ್ಬರ. ಮತ್ತೆ ಕಡಿಮೆ ಬಿದ್ರೆ ನಾವು ಹೊರಗಡೆ ಕೊಂಡು ತರ್ತೀವಿ. ಈಗ ದ್ರಾಕ್ಷಿ ಬೆಳೆದಿನಿ ಅಂತ ಹೇಳಿದ್ರಿ, ಕಬ್ಬು ಬೆಳೆದಿರಿ, ಈ ಸಮಗ್ರ ಕೃಷಿಯನ್ನು ಮಾಡತ್ತಿರಲ್ಲ, ಈ ಸಮಗ್ರ ಕೃಷಿಯಿಂದ ನಿಮಗೆ ಏನಾದ್ರೂ ಹೆಚ್ಚಿನ ಲಾಭವನ್ನು ಬರ್ತೈತಿ? ಹಂಗ ಇಲ್ಲಿ ಲಾಭ ಬರ್ತೈತ್ರಿ, ಲಾಭ ಈಗೆಲ್ಲ ಬೆಳೆ ಬೆಳೆದ್ರಿಂದ ರೀ. ಒಂದು ಬೆಳೆ ಒಳಗ ಸ್ವಲ್ಪ ಏನೋ ಹಾನಿ ಆಯ್ತು ಇದಾಯ್ತು ಅಂದ್ರೆ ಆ ಬೆಳೆಗ ಅಂದ್ರೆ ಒಂದ ಬೆಳೆ ಮ್ಯಾಗ ಅವಲಂಬಿತ ಆಗಿದ್ದಾರೆ. ಈಗ ಮತ್ತೊಂದ್ ಬೆಳೆ ಮ್ಯಾಗ ಅವಲಂಬಿತ, ಒಂದೊಂದ್ ಸಲ ಏನಾಯ್ತು ಒಂದ್ ಬೆಳೆಗೆ ರೇಟ್ ಇರ್ತೈತ್ರಿ. ಈ ಸಲ ನೋಡ್ರಿ ದ್ರಾಕ್ಷಿ ಗಿರೂಸ್ ರೇಟ್ ಇದ್ದಿದ್ದಲ್ರಿ, ಈ ಸಲ ರೇಟ್ ಚಲೋ ಬಂದೈತ್ರಿ. ನಾವು ಕಬ್ಬಿನ ಬೆಳೆ ಹೊರತು ಕೊಟ್ರೆ ದ್ರಾಕ್ಷಿ ಒಳಗಿರ ಬರ್ತೈತ್ರಿ, ಇಲ್ಲ ದ್ರಾಕ್ಷಿ ಹೊರತು ಕೊಟ್ರೆ ಕಬ್ಬು ಚಲೋ ಬಂದ್ರೆ ಕಬ್ಬಿನಾಗಿರ ಬರ್ತೈತಿ, ಇಲ್ಲ ಮೆಕ್ಕೆಜೋಳ ಹಾಕಿದಾಗ ಮೆಕ್ಕೆಜೋಳ ರೇಟ್ ಚಲೋ ಐತ್ರಿ. ಈಗ ಮೆಕ್ಕೆಜೋಳ ಹಿಂಗ ಅಂದ್ರ ಬೆಳೆ ಬದಲಾವಣೆ ಮಾಡೋದ್ರಿಂದ ರೀ, ಅಂದ್ರ ಒಂದೇ ಬೆಳೆಗೆ ಅವಲಂಬಿತರಾದ್ರ ನಮಗ ಲಾಭ ಅಂದ್ರ ಈ ಎಲ್ಲಾ ಟೈಮ್ಗೂ ಲಾಭ ಆಗಂಗಿಲ್ರಿ. ಒಂದ್ಸಲ ಲಾಭ ಆಗ್ಬಹುದು, ಒಂದ್ಸಲ ನಷ್ಟ ಆಗ್ಬೋದ್ರಿ. ಅಂದ್ರ ಎಲ್ಲಾ ತರ ಬೆಳೆ ಮಾಡೋದ್ರಿಂದ ರೀ ಅಂದ್ರೆ ಎಲ್ಲಾ ಬೆಳೆಗೂ ನಷ್ಟ ರೇಟ್ ಒಂದೇ ತರ ಇರಂಗಿಲ್ರಿ. ಒಂದೊಂದ್ಸಲ ಆ ಬೆಳೆಗೆ ರೇಟ್ ಕಡಿಮೆ ಇದ್ರೆ ಮತ್ತೊಂದು ಬೆಳೆಗೆ ರೇಟ್ ಜಾಸ್ತಿ ಇರ್ತೈತ್ರಿ. ಹಿಂಗಾಗಿ ಒಂದ್ಕೊಂದು ಬ್ಯಾಲೆನ್ಸ್ ಆಕೈತ್ರಿ. ಆ ಉದ್ದೇಶಕ್ಕಾಗಿ ಏನೈತಿ ನಾವು ಎಲ್ಲಾ ತರ ಬೆಳೆ ಮಾಡ್ತೀವಿ. ಇಲ್ಲಿ ನಿಮ್ಮ ಮನೆಯಾಗ ನೋಡಿದೇವ್ರಿ, ಎಲ್ಲಿ ರೇಡಿಯೋ ಐತಿ? ರೇಡಿಯೋ ಕೇಳ್ತೀರಿ ನೀವು? ರೇಡಿಯೋ ದಿನಾಲು ಕೇಳ್ತೀವಿ ಸರ್. ಬೆಳಿಗ್ಗೆ 6 ಗಂಟೆಗೆ ಎದ್ದ ಕೂಡಲೇ ನಾವು ಕೆಲಸ ಮಾಡಕತ್ತೀವಲ್ರಿ, ಇಲ್ಲೇ ಮನೆ ಮುಂದೆ ಇರ್ತೀವ್ರಿ. ಕೇಳ್ಕೋತ ರೇಡಿಯೋ ಎಲ್ಲಾ ಕಾರ್ಯಕ್ರಮ ರೈತರ ಬಗ್ಗೆ ಮಾಹಿತಿ ಇರ್ತೈತ್ರಿ, ನ್ಯೂಸ್ ಕೇಳ್ತೀವ್ರಿ. ಮತ್ತೆ ಇನ್ನೊಂದ್ ಏನ್ರಿ, ರೇಡಿಯೋದಾಗ ಯಾವ್ದ ಊಹಾಪೋಹ ಇರಂಗಿಲ್ರಿ, ಅಗದಿ ನಿಖರ ಮಾಹಿತಿ ಇರ್ತೈತ್ರಿ. ಈ ರೇಡಿಯೋ ಒಳಗ ಇದ್ದಷ್ಟ ಅಂಕಿಅಂಶನು ಕರೆಕ್ಟ್ ಹೇಳ್ತಾರ್ರಿ, ಎಲ್ಲಾ ಮಾಹಿತಿ ಇರ್ತೈತ್ರಿ, ರೈತರ ಬಗ್ಗೆ ಮಾಹಿತಿ ಇರ್ತೈತ್ರಿ. ಮತ್ತ ನಮಗ ಮನೋರಂಜನೆಗೆ ಏನ್ ಬೇಕು ಅಂದ್ರ ನಾವು ಕೆಲಸ ಮಾಡ್ಕೋತಾನ ಈ ಕಡೆ ಕಿವಿಯಿಂದ ಕೇಳ್ಕೊತ ಅಂದ್ರ ನಮ್ಗೆ ಟಿವಿ ಆದ್ರೆ ಕೂತ್ ನೋಡ್ಬೇಕಾಕೈತ್ರಿ, ರೇಡಿಯೋ ಆದ್ರೆ ಏನಾಕೈತ್ರಿ ನಾವು ತೋಟದಾಗ ನಮ್ ಕೆಲಸ ಆಕೈತ್ರಿ, ಈ ಕಡೆ ಕೇಳ್ಕೊತ ಎಲ್ಲ ತರ ಒಂದು ಒಳ್ಳೆ ಮಾಹಿತಿ ಇರ್ತೈತ್ರಿ. ಹಿಂಗಾಗಿ ನಾವು ರೇಡಿಯೋ ಯೂಸ್ ಮಾಡ್ತೀವಿ. ನಮ್ಕಿಂತ ನಮ್ಮ ಮಿಸ್ಸಸ್ ಯಾವತ್ತು ಹೆಚ್ಚು ರೇಡಿಯೋ ಇದ್ರಿ. ಅವ್ರ ಮನ್ಯಾಗ ಇಲ್ಲಿ ಕೆಲಸ ಮಾಡಾಗಾದ್ರು ರೊಟ್ಟಿ ಮಾಡ್ಕೊತಾನು ಅಲ್ಲಿ ರೇಡಿಯೋ ಇಟ್ಕೊಂಡು ಅಡಿಗೆ ಕೆಲಸ ಮಾಡಕ್ ಹೊಟ್ರೆ ಮುಂದೆ ರೇಡಿಯೋ ಯಾವತ್ತು ಕಟ್ಟಿನ್ರಿ. ರೇಡಿಯೋ ನಿಮ್ಗೆ ತುಂಬಾ ಉಪಯೋಗ ಆಗಿದೆ ಅಂತ ಹೇಳ್ತೀರಿ? ತುಂಬಾ ಉಪಯೋಗ ಇದ್ರಿ. ರೇಡಿಯೋ ಇದ್ರಿಂದ ನಾವು ಕಂಕರ್ ಹೊಡಿಯಾಕಿದ್ರೆ ಬಳಸ್ತಿದ್ವಿ. ಊರಾಗಾದ್ರು ನಮ್ಮ ಅಪ್ಪಾರ್ರಿ ಕಾಕಾರು ಎಲ್ಲಾ ಕಡೆ ರೇಡಿಯೋ ಇದಾವ್ರಿ. ತೋಟದಾಗಿದ್ದಾಗದು ನಮ್ಗೆ ರೇಡಿಯೋ ಮನೋರಂಜನೆ ಆಯ್ತು, ಅವಶ್ಯಕ ಮಾಹಿತಿನೂ ಸಿಗ್ತೈತ್ರಿ, ಮತ್ತೆ ಇದ್ದಷ್ಟೆಲ್ಲ ನಿಖರವಾದ ಮಾಹಿತಿ ಸಿಗ್ತೈತ್ರಿ. ಬೆಳಿಗ್ಗೆ ಏನಕ್ಕ ಏನ 6 ಗಂಟೆಗೆ ಹಚ್ತಿರ್ಲೆ, 8 ಗಂಟೆ ತನಕ ಎಲ್ಲ ಕಾರ್ಯಕ್ರಮ ಹಂಗ ಕೇಳ್ಕೊತ ಮಾಡ್ಕೊತ ಪ್ರತಿದಿನ ಮುಂಜಾನೆ 2 ತಾಸು ಆಯ್ತು. ಸಾಯಂಕಾಲ ಮುಂದೆ ಇದ ಕೃಷಿ ರಂಗ ಏನೋ ಕಾರ್ಯಕ್ರಮ ಇರ್ತಾವ್ರಲ್ಲ ಹಚ್ಚಿರ್ತೀರಿ. ಬೆಳಿಗ್ಗೆ ರೈತರಿಗೆ ಸಲಹೆ ಹೇಳ್ತಾರಲ್ಲ ಅದನ್ನ ಕಂಪಲ್ಸರಿ ಕೇಳ್ತೀರಿ, ಅಂದ್ರೆ ನಮಗೆ ಬೆಳಿಗ್ಗೆ ಸ್ವಲ್ಪ ಔಷಧದ ಮಾಹಿತಿ ಎಲ್ಲ ಸಿಗ್ತೈತ್ರಿ. ಹಿಂಗಾಗಿ ರೈತರ ಮಾಹಿತಿ ಅನ್ನ ಕೇಳ್ತೀರಿ, ಮತ್ತೆ ಅದ್ರ ಜೊತೆ ಪ್ರತಿಯೊಂದು ಕೇಳ್ತಕ್ಕಂಥ ಕಾರ್ಯಕ್ರಮ ಇರ್ತಾವ್ರಿ. ಮತ್ತೆಲ್ಲ ಸಣ್ಣ ಕಿರು ನಾಟಕ ಇರ್ತಾವ್ರಿ, ಎಲ್ಲ ತರ ಸಾಧ್ಯ ಆದಷ್ಟು ಎಲ್ಲ ಕಾರ್ಯಕ್ರಮ ಕೇಳ್ತೀವ್ರಿ. ಮೊಬೈಲ್ ಕಿತ್ತರೂ ನಮಗೆ ರೇಡಿಯೋ ಚಲೋ ಎದುರಿಸಿದ್ರಿ. ತುಂಬಾ ಸಂತೋಷ. ಈ ಸಮಗ್ರ ಕೃಷಿಯನ್ನ ಬೆಳಿಬೇಕನ್ನುವಂತ ರೈತರಿಗೆ ನೀವು ಏನಾದ್ರೂ ಮಾಹಿತಿ ಹೇಳ್ತೀರಾ? ಸಮಗ್ರ ಕೃಷಿ ಮಾಡೋದ್ರಿಂದ ಒಳ್ಳೇದಾಕೈತ್ ಸರ್. ಅಂದ್ರ ಈಗ ನಾವು ಕಬ್ಬಿನೊಳಗದು ಏನೋ ಹೇಳಿದ್ನಲ್ಲ ಸರ್, ಬೇರೆ ಮಧ್ಯಂತರ ಬೆಳೆ ಅಲ್ಪಾವಧಿ ಆದ್ರೆ ಶೇಂಗಾ ಆಗ್ಲಿ ಕಡ್ಲೆ ಉದ್ದ ಹಿಂಗ ಹಾಕೋದ್ರಿಂದ ಮತ್ತೊಬ್ಬರು ಈರುಳ್ಳಿನೂ ಹಾಕ್ತಾರ್ರಿ. ಚಲೋ ಬಂದ್ರ ನಮಗ ಅದರಿಂದ ಲಾಭನೂ ಆಕೈತ್ರಿ. ಅದೇ ರೇಟ್ ಅದಿರ್ಲಿಕ್ಕಂದ್ರೆ ಅಲ್ಲೇ ಕಲ್ಟಿವೇಟರ್ ಮುಖಾಂತರ ಕಟ್ ಮಾಡೋದ್ರಿಂದ ಗೊಬ್ಬರ ಚಲೋ ಹಾಕತ್ರಿ. ಅಂದ್ರ ಈಗೇನ ಮಿಶ್ರ ಬೆಳೆ ಏನ್ ಮಾಡ್ತೀವಲ್ರಿ, ಮಿಶ್ರ ಬೆಳೆ ಮಾಡೋದ್ರಿಂದ ಈಗೇನ ಸಣ್ಣ ಬೆಳೆಯಿಂದ ಈಗೇನ ದೊಡ್ಡ ಬೆಳೆ ಬೆಳಿತಿರ್ತಲ್ರಿ, ಅದಕ್ಕೆ ಸ್ವಲ್ಪ ಪೋಷಕಾಂಶ ಸಿಗ್ತೈತ್ರಿ, ಗೊಬ್ಬರ ಸಿಗ್ತೈತಿ, ಹಿಂಗೆಲ್ಲ ಒಂದ್ಕೊಂದು ಅನುಕೂಲ ಆಗತ್ರಿ. ತುಂಬಾ ಸಂತೋಷ ಮಲ್ಲಪ್ಪ ಕರವಸನವರವ್ರೆ, ಇಲ್ಲಿವರೆಗೂ ನಮ್ ಜೊತೆ ಮಾತಾಡ್ತಾ ಎಲ್ಲಾ ಬೆಳೆಗಳ ಬಗ್ಗೆ ಮಾಹಿತಿ ಹೇಳಿದ್ರಿ. ನಿಮ್ಮ ಜೊತೆ ಯಾರಾದ್ರೂ ರೈತರು ಮಾತಾಡಬೇಕು, ನಿಮ್ ತೋಟ ನೋಡಬೇಕು ಅಂದ್ರೆ ಅವ್ರಿಗೆ ಏನಾದ್ರೂ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಅವಶ್ಯ ಕೊಡ್ತೀವ್ರಿ. ಅವಶ್ಯ ಏನ್ ನಾವು ನಮ್ಮ ಅನುಭವದಿಂದ ಏನ್ ನಮಗ ಇದರ್ತೈತಲ್ರಿ, ಅವ್ರು ಯಾರು ಬೇಕಾದ್ರೂ ಬಂದ್ರು ನಮಗೆ ಎಷ್ಟು ನಮ್ಮ ಮಾಹಿತಿ ಹಂಚ್ಕೊತೀವ್ರಿ. ನಮ್ಮ ನಂಬರ್ ರೀ 9481137870. ಆತ್ಮೀಯ ಕೇಳುವರೆ, ಮಲ್ಲಪ್ಪ ಕರ್ಬಸ್ನವರ್ ಅವರು ಹೇಳಿದಂತ ನಂಬರ್ ನಾನು ಇನ್ನೊಂದ್ಸರಿ ಹೇಳ್ತೀನಿ. 9481137870 ಈ ನಂಬರ್ ಕರೆ ಮಾಡಿ ಅವ್ರ ಜೊತೆ ಮಾತಾಡಬಹುದು. ತುಂಬಾ ಸಂತೋಷ ಮಲ್ಲಪ್ಪ ಕರ್ಬಸ್ನವರವರೇ, ಇಲ್ಲಿವರೆಗೂ ನಮ್ಮ ಜೊತೆ ಮಾತಾಡ್ತಾ ತುಂಬಾ ಅನುಭವವನ್ನು ಹಂಚಿಕೊಟ್ರಿ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ಕೇಳುವರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಬಕ್ಕುಂಡಿ ಗ್ರಾಮದ ರೈತರಾದ ಮಲ್ಲಪ್ಪ ಕರ್ಬಸಪ್ಪನವರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸಿದ್ರಾಯ್ ಸಾಳುಂಕೆ. ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೌಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಭವಿಷ್ಯ ಸುರಕ್ಷಿತ್ ಮಹಂಗಾಯಿ ಕಿ ಚಿಂತಾ ಸೆ ದೂರ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಕಾ ಹೈ ಯೇ ನೂರ್ ಗ್ಯಾರಂಟೀಡ್ ಪೆನ್ಷನ್ ಹರ ಮಹ ಸುಕೂನ್ UPS ಸೆ ಜುಡೇ ರಿಟೈರ್ಮೆಂಟ್ ಕೋ ಖುಷಹಾಲ್ ಬನಾಓ. ವರ್ತಮಾನ ಕೇಂದ್ರೀಯ ಸರ್ಕಾರಿ ಕರ್ಮಚಾರಿಯೋ ಕೆ ಲಿಯೇ UPS ಆಕರ್ಷಕ ವಿಕಲ್ಪ ಹೈ. 20 ಸಿತಂಬರ್ 2025 ತಕ್ UPS ಕೋ ಚುನೇ ಔರ್ ಸುನಿಶ್ಚಿತ್ ಕರೇ ಅಪ್ನಾ ಭವಿಷ್ಯ. www.npscra.nsdl.co.in ಜಾಕರ್ ಆನ್ಲೈನ್ ಮೈಗ್ರೇಷನ್ ಕರೇ ಯಾ ಫಾರ್ಮ್ ಡೌನ್ಲೋಡ್ ಕರ್ಕೆ DDO ಕೋ ದೇ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ನದಿ ಸಿನ್ನೂರಿನ ಲಕ್ಷ್ಮಣ ಭೀಮ್ಷ ಭುವಿ ಹಾಗೂ ಸಂಗಡಿಗರಿಂದ ಗೀಗಿ ಪದ ಕೇಳೋಣ. ವಕ್ಲಿಗಾಗ ಚಕ್ರಿ ಬೇಕು, ನೂಲಂಗ ಕುಕ್ರಿ ಬೇಕು, ಆ ತೂಗಂಗ ತಕ್ರಿ ಬೇಕ್ರಿ ತರುವಂದು ವ್ಯಾಪಾರಕ, ಮಾಪ ಹೋಗಿ ತೂಕ ಬಂತು ತಿನ್ನೋ ಆಹಾರಕ. ಮಕ್ಕಳಿಗಾಗ ಚಕ್ರಿ ಬೇಕು, ನೂಲವ್ಗ ಕುಕ್ಕಿ ಬೇಕು, ತೂಗವ್ಗ ತಕ್ರಿ ಬೇಕ್ರಿ ತರವನ್ನು ವ್ಯಾಪಾರಕ, ಮಾಪ ಹೋಗಿ ತೂಕ ಬಂತು ತಿನ್ನೋ ಆಹಾರಕ. ಕಂಬರಣ್ಣಗ ಇದ್ಲಿ ಬೇಕು, ಕೂಲಿ ಕಾರ್ಗ ಗುದ್ಲಿ ಬೇಕು, ಕಂಬರಣ್ಣಗ ಇದ್ಲಿ ಬೇಕು, ಕೂಲಿ ಕಾರ್ಗ ಗುದ್ಲಿ ಬೇಕು, ಕಲಾವಂತಗ ಮದ್ಲಿ ಬೇಕು, ತಾಳಗತ್ತ ಸಪ್ತ ಸ್ವರಕ, ಸತಿಪತಿ ಜತಿ ಬೇಕು ಸಂಸಾರಕ. ಸತಿಪತಿ ಜತಿ ಬೇಕು ಸಂಸಾರಕ. ಸಂಗಡಿ ಬೇಕು, ಆ ಮಳಿ ಬಂದ್ರ ಗ್ವಂಗಡಿ ಬೇಕು, ಹೊಳಿ ಬಂದ್ರ ಸಂಗಡಿ ಬೇಕು, ಹಳೆ ಬಂದ್ರ ಅಂಗಡಿ ಬೇಕ್ರಿ, ಚಾಕಾ ಪಿಪಾಳಾರಕ, ಸರ್ಕಾರ ಬಂದ್ರ ತಳವರ ಬೇಕು ಸರ್ಬಾರಕ. ಸರ್ಕಾರ ಬಂದ್ರ ತಳವರ ಬೇಕ್ರಿ ಸರ್ಬಾರಕ. ಸೌದಾಗಾರ್ಗ ಪ್ಯಾಟಿ ಬೇಕು, ಸಾಲಿ ಹುಡುಗ ಪಾಟಿ ಬೇಕು. ಆ ಸೌದಾಗಾರ್ಗ ಪ್ಯಾಟಿ ಬೇಕು, ಸಾಲಿ ಹುಡುಗ ಪಾಟಿ ಬೇಕು. ಸೋಟ್ರ ಕೈಯಾಗ ಲಾಟಿ ಬೇಕ್ರೇ ದುಷ್ಟಾರ ಸಂಹಾರಕ. ಸಿಸ್ಟರ್ ಲಿಸ್ಟ ಪಾಸತ್ತು ಸರ್ಕಾರಕ. ಸಿಸ್ಟರ್ ಲಿಸ್ಟ ಪಾಸತ್ತು ಸರ್ಕಾರಕ.